ಡಾಕ್ಟರ್ ಶ್ರೀರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಎಂದಿನಂತೆ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿ ಅನುಭವ ಕುರಿತು ವಿಜಯಪುರ ರೈತ ಮಹಿಳೆ ಕೃಷ್ಣಬಾಯಿ ಶಿವಾಜಿ ಸಾಳುಂಕೆ ಹಾಗೂ ಅನಿಲ್ ಶಿವಾಜಿ ಸಾಳುಂಕೆ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರೇವಣ ಸಿದ್ದ ಚಾಂದ್ ಕವಟೆ. ಆನಂತರ ಚಿತ್ತಾಪುರ ತಾಲೂಕಿನ ತರನಳ್ಳಿ ಗ್ರಾಮದ ಮರೆಮ್ಮ ಹೆಗ್ಗಪ್ಪ ತರನಳ್ಳಿ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮುಡಿ ಬರಲಿದೆ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮಾ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ: ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%. ರಾಯಚೂರು, ಕೊಪ್ಪಳ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ 75% ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚೌರರಂಗ, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಮಣ್ಣಿನ ಮಗ. ಈಗ ಕೇಳಿ ಸಾವಯವ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆಯಾದ ಕೃಷ್ಣಬಾಯಿ ಶಿವಾಜಿ ಸಾಳುಂಕೆ ಹಾಗೂ ಅನಿಲ್ ಶಿವಾಜಿ ಸಾಳುಂಕೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ರೇವಣಸಿದ್ದ ಚಾಂದ್ ಕವಟೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಇಂದು ಒಬ್ಬರು ವಿಶೇಷ ವ್ಯಕ್ತಿಗಳು ಇದ್ದಾರೆ ನಮ್ಮ ಜೊತೆಗೆ, ಕೃಷ್ಣಬಾಯಿ ಶಿವಾಜಿ ಸಾಳುಂಕಿ ಅಂತ. ಇವರು ವಿಜಯಪುರ ನಗರದವರು. ನಗರದ ಹೊಂದಿಕೊಂಡಂತೆ ಅವರು ಹೊಲ ಅದ ಮತ್ತು ತೋಟ ಮಾಡಿದ್ದಾರೆ. ಇವರು ಒಂದು ವಿಶೇಷ ವ್ಯಕ್ತಿತ್ವ ಅಂದ್ರೆ ಕೃಷಿಯೊಳಗೆ ಇವರು ತಾವು ಆನಂದವನ್ನು ಕಂಡುಕೊಂಡು ಕೃಷಿಯೊಳಗೆ ನಾನಾ ತರದ ಕೃಷಿಗಳನ್ನು ಇವರು ಮಾಡ್ತಾ ಇದ್ದಾರೆ. ಅಂದ್ರೆ IFS ಅಂತ ಏನ್ ಹೇಳ್ತೀವಲ್ಲ ನಾವು, ಇಂಟಿಗ್ರೇಟೆಡ್ ಫಾರ್ಮ್ ಸಿಸ್ಟಮ್ ಅಂತೇಳಿ, ಅಂದ್ರೆ ಸಮಗ್ರ ಕೃಷಿಯನ್ನ ಇವರು ಮಾಡ್ತಾ ಇದ್ದಾರೆ. ಇವರನ್ನ ಮಾತಾಡಿಸೋಣ, ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೆ ಜೊತೆಗೆ ಇವರೊಂದಿಗೆ ಇವರ ಮಗನಾದ ಅನಿಲ್ ಸಾಳುಂಕೆ ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಕೃಷ್ಣಬಾಯಿ ಶಿವಾಜಿ ಸಾಳುಂಕೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ತುಂಬಹುದಿಂದ ಎಲ್ಲ ರೇಡಿಯೋ ಕೇಂದ್ರವರಿಗೆ ದೊಡ್ಡ ನಮಸ್ಕಾರಗಳು. ಅನಿಲ್ ಸಾಳುಂಕೆ ಅವರಿಗೆ ತಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ಈಗ್ರಿ, ತಾವು ಏನು ನೈಸರ್ಗಿಕ ಕೃಷಿ ಮಾಡ್ತೀರಿ, ಅರಣ್ಯ ಕೃಷಿ ಮಾಡ್ತೀನಿ, ಒಟ್ಟ ಸಮಗ್ರವಾಗಿ ಮಾಡ್ತೀನಿ ಅಂತಂದ್ರಿ, ಈ ಕೃಷಿ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ? ನಾನು 20 ವರ್ಷದಿಂದ ನಾ ಈ ಕೃಷಿ ಮಾಡ್ತೇನ್ರಿ. ನಾನು ಮೊದಲ ಬಡವ ರೈತನ ಮಗಳ್ರಿ. ನನ್ನ ತವ್ರ ಮನಿ ಹಿಟ್ನಳ್ಳಿರಿ, ಗಂಡನ ಮನಿ ಪರ್ತಾರಟ್ಟೆರಿ. ನಾವು ಇಲ್ಲಿ ಬಿಜಾಪುರಕ್ಕ ನೌಕರಿ ಬಂದು ಇಲ್ಲಿ ಜಾಗ ತಗೊಂಡು ಭೂಮಿ ಹಿಡಿದು ಇದನ್ನೆಲ್ಲ ಸಾಧನೆ ನಾವು ಮಾಡ್ಕೋತು ನಾ ಬಂದಿನ್ರಿ. ಆದ್ರಾಗ ಹುಟ್ಟಿದ ಮಗಳು ಹಿಡಿದು ನಾ ರೈತನ ಮಗಳು, ನಾ ತೋಟದೊಳಗ ಹೊಲದಾಗ ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ಮಾಡೋದು. ನನಗೆ ಮನ್ಯಾಗ ಕುಂಡ್ರದಾಗಂಗಿಲ್ಲ, ನನ್ನ ತೋಟದೊಳಗೆ ಕೆಲಸ ಮಾಡಿದ್ರೆ ನನಗೆ ಜೀವ ಸಮಾಧಾನ. ಹಂಗಂದು ನಾ ತೋಟದೊಳಗ ಮಣ್ಣಿನಕಿತ ಮಣ್ಣಾಗಿ ಭೂಮಿ ಬಣ್ಣ ನಾ ತಗೊಂಡೇನ್ರಿ. ನನ್ನ ಬಣ್ಣ ಭೂಮಿ ಕೊಟ್ಟೇನಿ, ಕೊಟ್ಟು ಅದರಂತೆ ನಾನು 4 ಎಕರೆ ಹೊಲ ತಗೊಂಡೇವ್ರಿ. ಅಥಾಲಟ್ಟಿ ರೋಡಿಗೆ ನನ್ನ ಹೊಲ ಐತ್ರಿ. ಅಲ್ಲಿ 100 ತೆಂಗಿನ ಗಿಡ ಹಚ್ಚೇನ್ರಿ, ಪೇರು ಗಿಡ ಹಚ್ಚೇನ್ರಿ, ದಾಳಂಬ್ರಿ ಹಚ್ಚೇನ್ರಿ, ಚಿಕ್ಕು ಗಿಡ ಹಚ್ಚೇನ್ರಿ, ರೇಷ್ಮೆ 2 ಎಕರೆ ಮಾಡೀನ್ರಿ, ಅಡಿಕೆ ಗಿಡ ಹಚ್ಚೇನ್ರಿ, ಬಾಳೆ ಗಿಡ ಹಚ್ಚೇನ್ರಿ, ಚಿಕ್ಕುಕಾಯಿ ಗಿಡ ಹಚ್ಚೇನ್ರಿ, ಚಿತಾಪುಳ ಗಿಡ ಹಚ್ಚೇನ್ರಿ, ಮಾಯಿನ ಗಿಡ ಹಚ್ಚೇನ್ರಿ, ಮಸಾಲೆ ಗಿಡ ಹಚ್ಚೇನ್ರಿ, ಮೆಣಸ ಹಚ್ಚೇನ್ರಿ, ಮತ್ತ ಲವಂಗದು ಹಚ್ಚೇನ್ರಿ ಸ್ವಲ್ಪ ಸ್ವಲ್ಪ, ಗೋಡಂಬಿಯೂ ಒಂದು ಸ್ವಲ್ಪ ಸ್ವಲ್ಪ ಹಚ್ಚೇನ್ರಿ, ನಮ್ಮ ಬಿಜಾಪುರ ಭೂಮಿಗೆ ಬರ್ತೈತೋ ಇಲ್ಲೋ ಅಂದು ಸ್ವಲ್ಪ ಸ್ವಲ್ಪ ಮಾಹಿತಿ ತಗೊಳಕ ಹಚ್ಚೇನ್ರಿ. ಮತ್ತ 4 ಎಮ್ಮಿ ಮಾಡೇನ್ರಿ, ಆಕಳ ಮಾಡೇನ್ರಿ, ಆಡುಗಳು ಅದಾವ್ರಿ, ಮತ್ತ 70 ಜವಾರಿ ಕೋಳಿ ಅದಾವ್ರಿ. ಮತ್ತ ಎಲ್ಲಾ ತರದಿಂದ ಒಂದ್ರಾಗಿಲ್ಲ, ಒಂದು ಒಂದು ನುಕ್ಸಾನ ಆದರೂ ನನಗೆ ಒಂದು ಕೊಟ್ಟೈತ್ರಿ ಬೆಲೆ. ರೈತರು ತೋಟ ಹೊಲ ಮನಿ ಭೂಮಿ ಅನ್ನೋದು ಭಾಳ ಅಂದ್ರೆ ಭಾಳ ಇದು ಐತ್ರಿ. ಈಗ ರೈತರ ಬೆಲೆ ಇದ್ದಷ್ಟು ಎಂತ ದೊಡ್ಡ ಆಫೀಸರ್ ಅದಾರ ಅಂದ್ರೂ ಅದಕ್ಕೆ ಬೆಲೆ ಇಲ್ರಿ. ಭೂಮಿ ತಾಯಿ ಅಂತದು ರೈತರಂತ ಬೆಲೆ ಯಾರಿಗೆ ಇಲ್ರಿ. ಹಂಗಂತೇಳಿ ನಾ ತಿಳ್ಕೊಂಡ್ರಿ, ನಾವು ಯಾವುದು ಸರ್ಕಾರಿ ಗೊಬ್ಬರ ಹಾಕಂಗಿಲ್ರಿ. ನಾವು ಎರೆಹುಳದ ಗೊಬ್ಬರ, ಹೆಂಡಿ ಗೊಬ್ಬರ, ಕುರಿ ಹಿಕ್ಕಿ, ಅವಕ್ಕೆಲ್ಲ ಬಡ್ಡಿಗೆ ಕಸ ತೆಗೆದು ಅವಕ್ಕೆ ವ್ಯವಸ್ಥೆ ಮಾಡೋದು, ಅವಕ್ಕೆ ನೀರು ಬಿಡೋದು, ಅದಕ್ಕೆ ಮಗನ ಹೆಂಗೆ ಜೋಪಾನ ಮಾಡ್ತೀನಿ ಅದರಂತೆ ಎಲ್ಲ ಗಿಡಗಳನ್ನು ನಾನು ಮರಗಳನ್ನು ಎಲ್ಲಾನು ನಾ ಸಾಕಿನ್ರಿ. ಹಿಂಗಾಗಿ ಎಲ್ಲೆಲ್ಲಿ ಅವ್ರು ಬಂದು ನನ್ನ ತೋಟ ನೋಡ್ತಾರ್ರಿ, ಬರ್ತಾರ್ರಿ, ನೋಡ್ತಾರ, ಮತ್ತ ಎಷ್ಟು ಚಂದ ಮಾಡಿರಿ ಅಯ್ಯ ಅಂತಾರ್ರಿ. ಸಾಗುವಣಿ ಹೆಚ್ಚಿನ್ರಿ, ಮಾಗಣಿ ಹೆಚ್ಚಿನ್ರಿ, ಶ್ರೀಗಂಧ ಗಿಡ ಹಚ್ಚಿನ್ರಿ. ಮತ್ತೆ 4 ಮಂದಿ ಬಂದವ್ರಿ, ಕುಂತ ಊಟ ಮಾಡ್ಲಾಕ ಎಲ್ಲ ಆರಾಮ್ ಸಿರಿ ಗಿಡದ ಬಡ್ಡಿಯಾಗೆಲ್ಲ ಸೋಕಿ ಮಾಡಿಕೊಟ್ಟಿನ್ರಿ. ಅವ್ರಿಗೆಲ್ಲರಿಗೆ ಕೂತ್ ಊಟ ಮಾಡ್ರಿ, ಆಟ ಆಡ್ರಿ, ಮತ್ತ ಸಣ್ಣ ಮಕ್ಕಳಿಗೆ ಈಸ್ ಕಲಿಸ್ಬೇಕಂತ ನನ್ನ ಆಸೆ ರೀ. ಬರೀ ನಾವೇ ಎಷ್ಟು ಕಲ್ತರು, ನಾ ಮೊದಲು ಎಲ್ಲ ಕಲ್ತೀನ್ರಿ ಈಸ. ಈಗ ನನ್ನ ಮೊಮ್ಮಕ್ಕಳು, ಕಡೆಯಾಕಿನ ಮಕ್ಕಳು ಎಲ್ಲಾನು ಕಲೀಲಿ, ನನ್ನದಿಂದ ಅಷ್ಟನ್ನು ಕಲೀಲಿ ಅಂದು ಒಂದು ಸಿಮಿ ಪೂಲ್ ಮಾಡೀನ್ರಿ. ಹೆಣ್ಮಕ್ಳು ಬರ್ತಾರ, ಸಣ್ಣ ಹುಡುಗರು ಬರ್ತಾರ, ಮತ್ತೆ ಈಸ್ ಬರಲಾರ್ದವ್ರು ದೊಡ್ಡವರು ಬರ್ತಾರ, ದೊಡ್ಡ ದೊಡ್ಡ ಆಫೀಸರ್, ಪೊಲೀಸರು ಎಲ್ಲರೂ ಈಶಾಡ್ಲಾಕ ಎಲ್ಲಾರು ಬರ್ತಾರ. ಈಗ ಹೇಳಿದ್ರಿ ನೀವು ಮಾತಾಡ್ತಾ ಮಾತಾಡ್ತಾ, ನಾವು ನೌಕರಿ ಮಾಡ್ಕೊಂತ ಬಿಜಾಪುರಕ್ಕೆ ಬಂದ್ವಿ ಅಂತ ಹೇಳಿ, ಮತ್ತೆ ನೌಕರಿ ಮಾಡ್ತಿರೋರು ನೀವು ಒಕ್ಕಲ್ತನದ ಕಡೆಗೆ ಹೆಂಗ್ ಒಲ್ಲದ್ರಿ? ಅಂದ್ರೆ ನನ್ನ ತವ್ರ ಮನೆಯೊಳಗೆ ನಾ ಒಕ್ಕಲ್ತನೇ ಮಾಡಿನಲ್ರಿ ಸರ್. ನೌಕರಿ ಮಾಡೋರು ಯಾರು? ನಾನ್ ಮನೆಯವ್ರ ನೌಕರಿ ಮಾಡ. ನಿಮ್ ಮನೆಯವ್ರ ನೌಕರಿ ಮಾಡ್ತಿದ್ರು, ನೀವು ಒಕ್ಕಲ್ತನ? ಒಕ್ಕಲ್ತನ ಮಾಡ್ತಿದ್ದೇನ್ರಿ. ಮತ್ ನೀವು ಒಬ್ಬರೇ ಮಾಡಿದ್ರಿ ಇಷ್ಟೆಲ್ಲ ಸಾಧನೆ? ಹ್ಞೂನ್ರಿ, ನಾ ಒಬ್ಬರೇ ಮಾಡೀನ್ರಿ. ನಾನು ಚಂದ್ರಿಗೆ 2 ಮಕ್ಕಳ ಸೆಕೆಂಡ್ ಇಯರ್ ತನ ಸಾಲಿಗೆ ಅಲ್ಲೇ ಇಟ್ಬಿಟ್ಟಿನ್ರಿ. ಆ 2 ಮಕ್ಕಳು ಸೆಕೆಂಡ್ ಇಯರ್ ಸಾಲಿ ಮುಗಿಸಿ ಬಂದ ಕೂಡ್ಲೇನೆ ಗೌರ್ಮೆಂಟ್ ನಾವು ಒಂದೇ ದಿನ ನನ್ನ ಮಕ್ಕಳಿಗೆ ಇಬ್ಬರಿಗೆ ಅಪಾಯಿಂಟ್ಮೆಂಟ್ ಆದ್ರಿ. KB ಒಳಗೆ ಒಂದೇ ದಿವಸ ಡ್ಯೂಟಿಗೆ ಜಾಯ್ನ್ ಆದ್ರಿ. ಆದರೂ ನನ್ನ ಮಕ್ಕಳು ಎಲ್ಲಾ ತರದಿಂದ ನಾ ಏನ್ ಮಾಡಕತ್ರು, ನನಗೊಂದರ ತ್ರಾಸ ಆದ್ರೂ ಮಕ್ಕಳು ಹೆಂಡಿ ತೆಗಿತಾರ್ರಿ, ಎಮ್ಮಿ ಹೆಂಡ್ತಾರ. ಒಂದ್ ದಿವಸ ಆರಾಮ್ ತೆಪ್ಪಿದ್ರು ನನ್ನ ಮಕ್ಕಳೂ ಮಾಡ್ತಾರ ಮನೆಯೊಳಗ. ಆದ್ರ ಈಗ 4 ವರ್ಷ 5 ವರ್ಷನೂ ನನ್ನ ಮೊಮ್ಮಕ್ಕಳು ಅದಾವ್ರಿ 5 ಮಂದಿ. ಒಬ್ಬ ದೊಡ್ಡ ಮಗನಿಗೆ 3 ಮಂದಿ ಗಂಡಸ ಮಕ್ಕಳು ಅದಾರಿ, ಸಣ್ಣ ಮಗನಿಗೆ ಒಂದ್ ಹೆಣ್ಣ ಒಂದ್ ಗಂಡ ಐತ್ರಿ. 5 ವರ್ಷಿನ ಮೊಮ್ಮಕ್ಕಳು ಹೆಣಕಾಸ ಮಾಡ್ತಾರಿ, ಕಣಕಿ ಕೊರಿತಾರ್ರಿ, ದನಗಳಿಗೆ ಮೇವು ಹಾಕ್ತಾರ್ರಿ, ಸಾಲಿಗೆ ಹೋಗಿ ಬಂದು ಆಯಿಗೆ ತ್ರಾಸ ಆಕೈತಿ ಅಂತೇಳಿ ಎಲ್ಲಾನು ಆಯಿ ಕೂಡ ಒಟ್ಟು ನನ್ನ ಮೊಮ್ಮಕ್ಕಳು ತೋಟದ ಎಲ್ಲಾನು ಅಷ್ಟು ಚಂದ ಮಾಡ್ತಾರೆ. ಬಂದವರೆಲ್ಲ ನೋಡಿ ಖುಷಿ ಪಟ್ಟು ಆದ್ರೆ ನಮ್ಮ ನಡವಳಿ ಹಂಗ, ನಿಮ್ ಪದ್ಧತಿ ಹಂಗ, ಮಕ್ಕಳಿಗೆ ಹೆಂಗ್ ಕಲಿಸಿರಿ ನೀವು, ಮೊಮ್ಮಕ್ಕಳಿಗೆ ಮೊದಲು ಮಾಡಿ ಇಂತಾದ್ ಕಲಿಸಿರಿ ಅಂತೇಳಿ ನನಗ ಬಹಳ ಶಬ್ಬಾಶ್ ಕೊಟ್ಟು ಹೋಗ್ತಾರೆ ಬಂದವರು. ಈಗ ಕೃಷಿ ಸಂಸ್ಕೃತಿ ಇದು ಅಂದ್ರೆ ಅಗ್ರಿಕಲ್ಚರ್ ಅಂತೀವಿ, ಅಗ್ರಿಕಲ್ಚರ್ ದೊಳಗ್ ಕಲ್ಚರ್ ಐತಿ ಅಂದ್ರೆ ಸಂಸ್ಕೃತಿ ಬಿಟ್ಟು ಕೃಷಿ ಇಲ್ಲ ಅಂದ್ರೆ ತಾವ್ ಮಕ್ಕಳಿಗೇನ್ ಬೆಳೆಸ್ತಾ ಇದ್ರಿ, ಮೊಮ್ಮಕ್ಕಳಿಗೇನ್ ಬೆಳೆಸ್ತಾ ಇದ್ರಿ, ಕೃಷಿ ಸಂಸ್ಕೃತಿಯೊಂದಿಗೆ ತಾವ್ ಬೆಳೆಸ್ತಾ ಇದ್ದೀರಿ. ಈಗ ಇಷ್ಟೆಲ್ಲ ಮಾಡ್ಬೇಕು, ಈಗ ಬಹಳ ಮಂದಿ ಏನ್ ಮಾಡ್ತಾರ ರೈತರು ಒಂದೇ ತರದ ಕೃಷಿಯನ್ನ ಮಾಡ್ತಾರ. ನಾವು ತೊಗರಿ ಹಾಕಿದೀವಿ ಅಂದ್ರೆ ಎಲ್ಲಾ ತೊಗರಿನೇ ಹಾಕುದು, ಅಥವಾ ಬಾಳೆ ಬೆಳಿತೀವಿ ಅಂದ್ರೆ ಬಾಳೆನೇ ಬೆಳೆಯುದು, ಅಥವಾ ಕಬ್ಬು ಬೆಳೆಯೋದು ಅನುಕೂಲ ಅಂದ್ರೆ ಕಬ್ಬು ಒಂದೇ ಬೆಳೆಯುದು, ಹಿಂಗ್ ಮಾಡ್ತಾರ. ನೀವು ಅರಣ್ಯ ಕೃಷಿ ಮಾಡಿನಂತೀರಿ, ಪ್ರಾಣಿಗಳನ್ನ ಅಂದ್ರ ದನಗಳನ್ನು ಸಾಕಿರಿ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಮತ್ತ ಕೋಳಿ ಸಾಕಾಣಿಕೆ ಅದ, ರೇಷ್ಮೆ ಅದ ಅಂತೀರಿ, ಇಷ್ಟೆಲ್ಲಾನು ಮಾಡಬೇಕು ಒಂದೇ ಮಾಡಬಾರದು ಅಂತ ನಿಮ್ಗೆ ಹೆಂಗ್ ವಿಚಾರ ಬರ್ತಿದೆ? ಅಂದ್ರೆ ಸರ್ ಒಂದೇ ನಾವು ಹಾಕಿದೇವ್ ಅಂದ್ರ ಅದ್ರ ಒಳಗ್ ಒಂದ್ ಲಾಸ್ ಆಯ್ತಂದ್ರೆ ಮತ್ತ ನಾವು ವರ್ಸ್ತನ ಮಳಿರಾಜ ನೋಡ್ಕೋತ ನಾವು ಕೂಡಬೇಕಾಕತ್ರಿ. ಒಂದ್ ಲಾಸ್ ಆದ್ರೂ ಮತ್ತೆ ಇನ್ನೊಂದರೆ ನನಗ್ ಫಲ ಕೊಡ್ತೈತಿ ಅನ್ನೋ ಆಶಯಕ್ಕಾಗಿ ನಾ ಇದನ್ನೆಲ್ಲ ಮಾಡೀನಿ. ಈಗ ತೊಗರಿ ಒಂದೇ ಹಾಕಿದೆ, ಮೆಕ್ಕೆಜೋಳ ಒಂದೇ ಹಾಕಿದೆ, ಲಾಸ್ ಆಯ್ತಂದ್ರಿ ಅಲ್ಲಿಂದ ಏನ್ ಹಾಕೋದ್ರಿ ಸರ್? ನನಗ ಒಂದ್ ಎಮ್ಮಿ ಹಿಂಡಿದ್ರೆ 4 ರೂಪಾಯಿ ಬರ್ತೈತಿ ಅನ್ನೋ ಆಶೆ ಐತಿ, ತತ್ತಿ 4 ಮಾರಿದ್ರೆ ನನಗ್ 4 ರೂಪಾಯಿ ಬರ್ತೈತಿ ಆಶೆ ಐತ್ರಿ. ಮತ್ತ ಬೆಳಿ ಒಳಗ ಒಂದೇನ ಹಾಕಿಕ್ಕೆ ಒಂದೇನ ಲಾಸ್ ಆಯ್ತು ಅಂದ್ರೆ ಮತ್ತೆ ಲಾಸ್ ಅಂತೇನ ವರ್ಸ್ತನ ಮಳಿರಾಜನ್ ನೋಡ್ಕೋತ ಕುಂಡಿರ್ಬೇಕಾಕತ್ರಿ. ಹಿಂಗಂದು ನಾ ಇದನ್ ಮಾಡೇಬೇಕಂದು ನಾನು ಯಾವ್ದೇ ಹಣ್ಣ ಹಂಪಲು ನಾನು ಮಾರಂಗಿಲ್ರಿ. ಎಲ್ಲಾ ಪಕ್ಷಿಗಳಿಗೆ ನನ್ನ ಹಣ್ಣ ಹಂಪಲ ನನ್ನ ಪಕ್ಷಿಗಳಿಗೆ ರೀ, ನಾವ್ ಯಾವ ಮಾರಂಗಿಲ್ಲ. ನಿಮ್ಮಂತವ್ರು ಬಂದವ್ರು ತಿಂತಾರ, ಹರ್ಕೋತಾರ, ಎಷ್ಟ್ ಚಂದ ಆಗ್ಯಾವ ಅಂತಾರ, ಆಯ್ತ್ರಿ. ಇದೇ ಲಾಭ ನನಗ ರಗಡ ದೇವ್ರು ಕೊಟ್ಟಾನ, ಇನ್ನು ಆ ಲಾಭ ನನಗ ಬ್ಯಾಡ ಅಂತ ಹೇಳ್ತೇನೆ. ನನ್ನ ಪ್ರಾಣಿ ಎಲ್ಲಾ ಪಕ್ಷಿಗಳಿಗೆ ನನ್ನ ಹಣ್ಣ ಹಂಪಲ ನನ್ನ ಪಕ್ಷಿಗೆ ಬಿಟ್ಟಿನ್ರಿ. ಮತ್ತೆ ಉತ್ಪನ್ನ ಉತ್ಪನ್ನ ತತ್ತಿ ಒಳಗೈತ್ರಿ, ಹಾಲಿನ ಒಳಗೈತ್ರಿ, ಮತ್ತ ಎರಿ ಹುಳದ ಗೊಬ್ಬರ ಮಾರ್ತೀನ್ರಿ, ಮತ್ತ ಮೆಕ್ಕೆಜೋಳ ಹಾಕಿ ಸ್ವಲ್ಪ ದನಗಳಿಗೆ ಮೇವು ಮಾಡ್ಕೋತೀನ್ರಿ, ಮತ್ತ ಅದನ್ನ ಹಸಿದೆ ಕೊಯ್ದು ಕಟ್ರದಾಗ ಹಾಕಿ ಅದಕ್ಕೆ ಬೆಲ್ಲದ ನೀರ ಉಪ್ಪಿನ ನೀರ ಹೊಡೆದು ಚೀಲ ತುಂಬಿ ಹೋಗುದು, ಅದನ್ನ ಮಾಡಿನೂ ನಾನು ದನಗಳಿಗೆ ಇಟ್ಕೋತೀನ್ರಿ. 100 ತೆಂಗಿನ ಗಿಡ ಅದಾವ್ರಿ, ನನಗ್ ತೆಂಗಿನಕಾಯಿ ಲಾಭ ಐತ್ರಿ. ಮತ್ತ ನನಗ್ ಈ ವರ್ಷ ಸೀಮೆ ಪೂಲ್ ಮಾಡಿನ್ರಿ, ಬೆಸ್ಟ್ ದಟ್ ದೇವ್ರ ಭೂಮಿ ತಾಯಿ ನನಗಷ್ಟು ಕೊಟ್ಟಾರ. ಒಂದ್ ಲಾಭ ಬಂದ್ರ ಸಾಕ್ರಿ ಜೀವನಕ್ಕ, ಎಲ್ಲಾ ಲಾಭ ಬತ್ತು ಅಂದ್ರೆ ಮನೆಯೊಳಗೆ ಹಿಡಿಸಂಗಿಲ್ಲ, ನನ್ ಒಂದ್ ಉಚ್ಚಾರ ಆಗ್ಲಿ ಒಂದ್ ಲಾಭ ಬರ್ಲಿ. ಇನ್ನೂ ಒಂದ್ರಿ, ಈಗ ನೀ ಹೇಳ್ತಕ್ಕಂತ ಹೊಲ ಏನದಲ್ಲ ಪೂರ್ತಿ ಪ್ರಮಾಣದ ಮಡ್ಡಿ ಒಂದು ಪ್ರದೇಶದೊಳಗ ಅದ ಅದರಿ ಸರ್. ಈಗ ನೀರಿಂದು ಸಮಸ್ಯೆ ಬಹಳ ಹೇಳ್ತಾರ, ತಾವ್ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡು? ನಾನು ಮೂರ್ ಬೋರ್ ಅದಾವ್ರಿ. ಮೂರ್ ಬೋರ್ ಇದ್ರು ಬ್ಯಾಸಗಿ ಒಳಗ ಆಜುಬಾಜು ತೋಟದವ್ರು ಎಲ್ಲಾರು ಬೋರ್ ಬಂದಾದವ್ರಿ ಸರ್. ಪಕ್ಷಿ ಪುಣ್ಯದಿಂದ ನನ್ನ ಬೋರ್ ಯಾವ್ದು ನೀರ್ ಕಮ್ ಆಗಿಲ್ರಿ, ನನಗ್ ಸಾಕನಷ್ಟು ನೀರ್ ನನಗ್ ಕೊಟ್ಟೈತಿ. ಯಾರು ಬಂದವ್ರು ನೆರೆಯು ತೋಟದವ್ರು ಅವ್ರಿಗೆ ಪಕ್ಷಿದೇ ಪುಣ್ಯ ಐತಿ, ಅವ್ರು ನೀರೇ ಗಟ್ಟಾಗಿಲ್ಲ, ಸಾಳಂಕಿ ಅವ್ರು ನೀರೇ ಬಂದಾಗಿಲ್ಲ, ತೋಟ ಎಲ್ಲ ಹಸಿರು ಗಾರ್ ಕಾಣ್ತೈತಿ ಅಂತೇಳಿ ನನಗ ಖುಷಿ ಪಟ್ಟಾರಿ. ಮತ್ ಮಳೆ ನೀರು ಹಿಂಗ್ಸು ಕೆಲಸ ಅದೇನಾರೇ? ಬೋರಿನ ಬಲ್ಯಕ ಒಂದಿಟ್ಟು ದೇಶಿ ಬಿಲೆ ತೆಗಿಸಿ ನಾನು ಹೊಲದಾಗಳಗೇನು ಹೋದ ನೀರ ಅದರ ಒಳಗ ನಿಂದ್ರಂಗ ಸ್ವಲ್ಪ ಮಟ್ಟಿಗೆ ವ್ಯವಸ್ಥೆ ಮಾಡಿ ವ್ಯತ್ಯಾಸ ಅನ್ಸಿದ್ರಿ. ಮತ್ ಅದು ನೀರೇ ಕಮ್ ಆಗಿಲ್ಲರಿ ಸರ್, ನೀರೇ ಕಮ್ ಆಗಿಲ್ಲ, ಅದರಿಂದ ಹಂಗಾಗ್ಯದ ಅಂತೀರಿ? ಅದರದ್ದು ಅಂತ ತಿಳ್ಕೊಬೇಕು ರೀ, ಪಕ್ಷಿದಂತ ತಿಳ್ಕೊಬಾರ್ದು. ಏನು ನಾವು ಮಾಡಿದ ಪುಣ್ಯ ಅಂತ ತಿಳ್ಕೊಬಹುದು, ಯಾವ್ದೇ ಒಟ್ಟು ತಿಳ್ಕೊಬಹುದು, ಆದ್ರೆ ನೀರ್ ಬಂದಾಗಿಲ್ರಿ. ಸರಕಾರಿ ಗೊಬ್ಬರ ಇಂತ ಗೊಬ್ಬರ ನಾವು ಭೂಮಿಗೆ ಹಾಕಂಗಿಲ್ರಿ, ಹೆಂಡಿ ಗೊಬ್ಬರನೇ ಹಾಕ್ತೇವ್ರಿ, ಕುರಿ ಗೊಬ್ಬರ ಹಾಕ್ತೇವ್ರಿ. ಮತ್ತ ಅಕ್ಕಿ ಭೂಮಿ ತಾಯಿನ ನಾವು ಆಕಿನ ಕಣ್ಣಾ ಕಣ್ಣಿಟ್ಕೊಂಡು ಮಾಡಿದ್ರೆ ಅಕ್ಕಿ ನಮ್ಮನ್ನ ಕಣ್ಣಾಗ ಇಟ್ಕೋತಾಳ. ಮತ್ತ ನಾವು ಭೂಮಿ ತಾಯಿ ಕಡೆ ನಾವು ಹಳ್ಳಿನೇ ನೋಡ್ಲಿಲ್ಲ, ನಾವು ಸರ್ಕಾರಿ ಗೊಬ್ಬರ ಬಿತ್ತಿ ಬೆಳಿ ತಗೊಂಡು ಅದೊಂದು ವರ್ಷ ಬೆಳಿ ಚಲೋ ಬರ್ತೈತಿ, ಇನ್ನೊಂದು ವರ್ಷಿಗೆ ಭೂಮಿ ಹಾಳಾಗಿ ಹೋಗ್ತೈತ್ರಿ. ಮತ್ತ ಅದನ್ನ ನಮ್ಮ ರೈತರ ಜನರು ತಿಳ್ಕೊಬೇಕಲ್ರಿ, ಅದನ್ನ ನಮ್ಮ ರೈತರ ಜನರಿಗೆ ತಿಳುವಳಿಕೆ ಬೇಕಲ್ರಿ. ಈಗಿನ ರೈತರ ಜನರು ದುಡಿಲಾಕ ವಲ್ಯ ಅಂತಾರ, ಕೆಲಸ ಮಾಡ್ಲಾಕ ತೋಟದಾಗ ವಲ್ಯ ಅಂತಾರ, ಸುಮ್ ಊರಾಗ ಅಡ್ಡಾಡಿ ಬರ್ತೀವಿ ವಲ್ಯ, ಒಂದ್ 500 ರೂಪಾಯಿ ಪಗಾರ ಕೊಡ್ತಾರ, ಹೊರಗೆ ಹೋಗಿ ಅಡ್ಡಾಡಿ ಬರ್ತೀವಿ ಅಂತಾರ. ಅದೇ ನಾವು ಮೈ ಮುರಿದು ನಾವು ಭೂಮಿಗೆ ದುಡಿದ್ರೆ ನಮಗ್ ಭೂಮಿ ತಾಯಿಯಷ್ಟು ಎಲ್ಲಿ ಕಮ್ಮಿ ಅಲ್ರಿ. ಎಷ್ಟೇ ಸಾಲಿ ಕಲೀರಿ, ಎಷ್ಟೇ ಮಾಡ್ರಿ, ಕೋಟೆ ಇದ್ದೇ ಕಲತ್ರು ಮೇಟಿ ಇದ್ದ ದೊಡ್ಡದೈತ್ರಿ. ಆ ಇದ್ದದ ಮುಂದೆ ಯಾ ಪಗಾರದವ್ರು ಅಲ್ಲ, ಯಾ ನೌಕರಿನೂ ಅಲ್ಲ. ಮತ್ತೀಗ ನಿಮ್ ಮನೆಯವರು ನೌಕರಿ ಅದಾರ ಅಂತ ಹೇಳಿದ್ರಿ, ಮಕ್ಕಳು ಸಾಲಿಗೆ ಹೋಗಿದ್ರು, ಈಗ ಅವರು ಬಂದಿದ್ ನೌಕರಿ ಅದಾರ, ಇಷ್ಟೆಲ್ಲ ಒಬ್ಬರೇ ಮಾಡ್ತೀರಿ. ಈಗ ಬೇರೆ ವ್ಯಕ್ತಿಗಳಿಗೆ ನಾವು ಕೇಳಿದಾಗ ಮನೆಯಿಂದ ಕೆಲಸನೇ ರಗಡಾಗ್ತದ, ಹೊಲ್ದಾಗ ಏನ್ ಮಾಡೋದಾಗ್ತದ ಅಂತ ಹೆಣ್ಮಕ್ಳು ಹೇಳ್ತಾರ. ಕೆಲ ಮಂದಿ ಹೊಲ್ದಾಗ ಆಗಿದ್ದ ಕೆಲಸ ಮತ್ ಮನ್ಯಾಗ ಮಾಡಕ್ ಆಗೋದಿಲ್ಲ ಅಂತ ಗಂಡ್ಮಕ್ಳು ಹೇಳ್ತಿರ್ತಾರ. ನೀವು ಮನಿ ಮತ್ತು ಹೊಲ ಮಕ್ಕಳ ಒಂದು ಬೆಳವಣಿಗೆ ಮತ್ತ ನಿಮ್ಮ ಮನೆಯವರದು ವ್ಯವಸ್ಥೆ ಎಲ್ಲಾನು ಮಾಡ್ಕೊಂಡು ಹೆಂಗ್ ನಿಭಾಯಿಸಿಕೊಂಡು ಹೋಗುದ್ರಿ? ಅಂದ್ರೆ ಅದು ನಿಗೋಸ್ಬೇಕು ಅನ್ನುವಂತದ್ದು ನನ್ನ ಬಲ್ಲಿ ಸಾಮರ್ಥ್ಯ ಐತೆಲ್ರಿ. ಇದನ್ನ ನಾ ಗೆಲ್ಲಬೇಕು, ನಾ ಇದನ್ನ ಮಾಡಬೇಕು ಅನ್ನೋದು ನನ್ನ ಕಣ್ಣಿಗೆ ನಿದ್ದಿ ಮಾಡಂಗಿಲ್ರಿ. ನಂದು 5 ಗಂಟೆಗೆ ಎದ್ದ ಕೂಡಲೇ 5 ಗಂಟೆಗೆ ಜಳಕ, ದೇವ್ರ ಪೂಜೆ, ತೋಟದೊಳಗ ವಾಕಿಂಗ್, ಏನಿದ್ದ ಕೆಲಸ ಪಟಾಪಟ ಹತ್ತು ರೊಟ್ಟಿಗೆ ನಾನು ಕೆಲಸ ಮುಗಿಸ್ತೀನಿ. ನಾ ತೋಡ್ದಾನ ಬಿಸಿಲಾಗ ಒಂದು ತಾಸ ಮೊಮ್ಮಕ್ಕಳು ತಗೊಂಡು ಕೂಡಬಹುದು, ಅಡ್ಡಾಡಬಹುದು, ಮತ್ತೆ ಸಂಜೆ ಮುಂದೆ ಕೆಲಸ ಮಾಡುದು. ಒಂದ ಮಾಡಬೇಕನು ಚಲ ನಾನು ಬಲ್ಲೆ ಐತಿ ಮಾಡೀನ್ರಿ. ಮತ್ ಈಗಿನವ್ರು ನಾವು ವಲ್ಯ ನಾವು ಮನೆಗೆ ಕುಂಡಿರ್ತೀವಿ ಅನ್ನೋರು ಮುಂದೆ ಬರಂಗಿಲ್ಲ. ಭೂಮಿ ತಾಯಿಗೆ ಫಲ ಕೊಡ್ಲಿಲ್ಲ ಅಂದ್ರೆ ಭೂಮಿ ತಾಯಿ ನಮಗ್ ಫಲ ಕೊಡಂಗಿಲ್ಲ. ಈಗ ನಮ್ ಸಸ್ತಿಯಾರು ಅದಾರಿ, ಅವ್ರು ಈಗ ಹೊಲ್ದಾನ ಕೆಲಸ ಒಳ್ಳೆ ಮನಿ ಒಳಗಿಂದ ಅಷ್ಟ ಮಾಡ್ತಾರ, ಸೌಕಾಸ ನಿಧಾನ ಮ್ಯಾಗ ಅವ್ರನ್ನು ಜಗ್ಬಹುದು ಅನ್ನೋದು ನನ್ನ ಆಸೆ ಐತ್ರಿ. ಮನೆಯಂದೇ ಮಾಡ್ತೀವ್ರಿ ನಾವ್ ಅಂತಾರ್ರಿ. ಹಾ ಮಾಡ್ರಿ ವಾ ಅನ್ನೋದ್ರಿ. ರಂಬಸುಗೊಂದಿನ ಪಾಡ್ದಾಗ ಜಕ್ಕೊಳ್ದ್ರಿ, ಒಳಗೊಂದ್ ಸ್ವಲ್ಪ ಆಗಿಂದ ತಿಳುವಳಿಕೆ ಮನೆಯಿಂದ ಅವ್ರನ್ನು ನಮ್ಮ ಹಾದ್ಯಾಗ ಸಸ್ತಿಯಾರನ್ನ ತರುವುದ್ರಿ ಸಣ್ಣಗಿ. ಆದ್ರಿ ನಾ ಹೆಂಗ ಮಾಡಾಕತ್ತೀನಿ ಅದರಂತೇನೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಮಾಡ್ಕೋತ ಬಂದಾರ್ರಿ. ಆ ಮಕ್ಕಳು ಮೊಮ್ಮಕ್ಕಳು ಇಷ್ಟು ಮಾಡ್ತಾರಂತೇಳಿ ನನಗೂ ಇನ್ನೂ ದುಡಿಬೇಕು, ಇನ್ನೂ ಗಳಿಸಬೇಕು ಅನ್ನೋದು ನನಗೆ ಹೆಮ್ಮೆ ಐತ್ರಿ. ಇಲ್ಲಂದ್ರ ನಾ ಯಾಕೆ ಅದನ್ನ ದುಡಿದು ಜೀವಸಾನ್ ಮಾಡ್ರಿ. ನಮ್ಮ ಮನೆಯವರು ನೌಕರಿ ಅದಾರ, 70,000 ಪೆನ್ಷನ್ ಕೊತ್ತೈತ್ರಿ ಸರ. ಗಣೇಶ್ ನಗರದಾಗ 25 ರೂಮ್ ಬಾಡಿಗೆ ಕೊಟ್ಟಿನ್ರಿ ಸರ್, ಅಲ್ಲಿ ಬಾಡಿಗೆ 40,000 ಬರ್ತೈತ್ರಿ. ಮತ್ತ ಇಷ್ಟೆಲ್ಲಾನು ಮಾಡ್ತೇನೆ. ಈಗ ತಾವು ಕೃಷಿ ಒಳಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಇನ್ನೂ ಏನೇನ್ ಮಾಡ್ಬೇಕು ಅನ್ನೋದು ಅದರಿ? ನನಗ್ರಿ ಇನ್ನ ಗೊಬ್ಬರ ಗ್ಯಾಸ್ ಮಾಡ್ಬೇಕಂತ ದೇಶಿ ಬೆಲೆ ಕುನಿ ತೆಗಿಸಿ ಇಟ್ಟಿನ್ರಿ. ಈ ದನದ ಉಚ್ಚಿ ಹೆಂಡಿ ಎಲ್ಲಾ ಅದಕ್ಕೆ ಹೋಗಿ ಮನೆಗೆ ಒಲಿಗೆ ಗ್ಯಾಸ್ ಉಪಯೋಗ ಮಾಡ್ಬೇಕು, ಅದನ್ನ ತಯಾರು ಮಾಡ್ರಿಪ್ಪ ಅಂತೇಳಿ ಅದನ್ನ ಮಾಡ್ಬೇಕಂತ ಆಸೆ ಐತ್ರಿ. ಗೊಬ್ಬರ ಗ್ಯಾಸ್ ಮಾಡ್ಬೇಕ್ರಿ. ಮತ್ತ ನೀರಿಂದ ಒಂದು ಫಿಲ್ಟರ್ ಕುಂಡರ್ಸ್ಬೇಕು, ಬಿಸ್ನೇರಿ ನೀರಿನ ಬಾಟ್ಲಿ ಮಾರಾಟ ಆಗುವುದು ಒಂದು ಕುಂಡರ್ಸ್ಬೇಕು ಅನ್ನೋದು ಈ ಒಂದೆರಡ ಛಲ ಅದಾವ್ರಿ. ಇಷ್ಟು ಮಾಡ್ಬೇಕಂತ ಐತ್ರಿ. ಈಗ ಒಂದು ಈಜುಕೊಳ ಮಾಡಿನಿ ಅಂತ ಹೇಳಿದ್ರಿ, ಅಂದ್ರೆ ಕೃಷಿ ಜೊತೆಗೆ ಕೃಷಿ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಿಮ್ಗೆ ಇದು ಕೃಷಿ ಕೆಲಸ ಮತ್ತು ಉತ್ಪನ್ನ ಸಾಕಷ್ಟು ಸಂತೋಷ ತಂದದಂತ? ಸಾಕನಷ್ಟು ತಂದೈತ್ರಿ. ಈಗೆಲ್ಲ ಕೆಲ ಜನರು ಹೇಳ್ತಾರ ಇಲ್ಲ ಕೃಷಿ ಒಳಗ ಏನು ಇಲ್ಲ ಎಲ್ಲ ಸಾಲ ಆಗ್ತದ. ಏ ಇಲ್ರಿ, ಕೃಷಿ ಅಂತ ಹೆಚ್ಚು ಯಾವ ಆಫೀಸರು ಇಲ್ರಿ, ಯಾವ ನೌಕರಿನೂ ಇಲ್ರಿ. ನನ್ನ ಮನಸ್ಸು ತಿಳಿದಿದ್ದ ಮಟ್ಟಿಗೆ ಹೇಳ್ಬೇಕಾದ್ರ ಭೂಮಿ ತಾಯಿ ನಮ್ಗೊಂದು ಮೂಲ ಕೊಡ್ತಾಳ್ರಿ. ಒಂದ್ ಮೂಲಿ ಒಳಗ್ ಬೆಳೆದ್ರೆ ನಾವ್ ಬೆಳಿಬಹುದು ವರ್ಷ ನಡ್ತಿನ್ನಾಕ. ಮತ್ತ ಅಷ್ಟ ಭೂಮಿ ಬೆಲೆ ಐತ್ರಿ, ದುಡ್ದವ್ರಿಗೆ ಚಲೋ ಐತ್ರಿ, ದುಡಿಲಾರ್ದವ್ರಿಗೆ ಏನು ಇಲ್ಲ ಅಂತಾರ. ಈಗ ಅಂತಿರ್ತಾರ್ರಿ ಎಲ್ಲ, ನೀವು ಹಣ್ಣಿನ ಮರಗಳು ಹಚ್ಚಿರಿ, ಅರಣ್ಯದ ಗಿಡಗಳನ್ನ ಹಚ್ಚಿರಿ, ಅವೆಲ್ಲ ನೆಳಗೋಯ್ತಾವ, ಬೆಳಿ ಬರಂಗಿಲ್ಲ, ಎಲ್ಲ ಕಡದ್ ಹಾಕಿಬಿಡು ಅಂತಿರ್ತಾರ. ನೀವು ಸಾಕಷ್ಟು ಗಿಡ ಹಚ್ಚಿರಿ, ನಿಮ್ಗೆ ಇಳುವರಿ ಹೆಂಗ ಅನಿಸ್ತದ? ನೆಳಗ್ ಹೋಯ್ತದೋ ಏನೋ, ಅದ್ರದ್ ಏನಾರ ತೊಂದರೆ ಆಗ್ತದೋ ಹೆಂಗ? ಅದು ನೆಳಗ್ ಹೋಯ್ದ್ರಿ ಸರ್, ಅದ್ರ ಒಳಗೆ ನಾವು ಬೆಳಿ ತಕ್ಕೊಳಿಕ್ಕು ಅದು ಮುಂದಿನ ಫಲ ಬರ್ತೈತ್ರಿ. ಮುಂದ 10 ವರ್ಷ ನಾವು ಸಾಗೋಣಿ ಮಾಗಣಿ 12 ವರ್ಷಿಗೆ 1,00,000 ರೂಪಾಯಿಗೆ ಒಂದ್ ಗಿಡ ಹೋತೈತ್ರಿ. ಅವಾಗ ಅದು ನಮಗ್ ಈಗ ಡಿಪಾಸಿಟ್ ರೊಕ್ಕ ಇಟ್ಟಂಗ್ರಿ ನಾವ್ ಅದನ್ನ ಭೂಮಿ ಒಳಗ. ಅದು 10 ವರ್ಷ 12 ವರ್ಷ ಆಗಿಂದ ಅದು ಫಲ ನಮ್ ಕೊಟ್ಟೆ ಕೊಡ್ತೈತ್ರಿ. ಅದು ನೆಳಗ್ ಹೋಯ್ದ್ರು ಬಡ್ಡಿಯಾಗಿ ದನಗಳಿಗೆ ಮೇವು ಹಚ್ಚಿವ್ರಿ, ಮೇವಿನ ಗಡ್ಡಿ ತಂದು ಮೇವು ಹಚ್ಚಿವ್ರಿ, ಮೇವು ಬೆಳಿತೈತ್ರಿ, ಮೆಕ್ಕೆಜೋಳ ಬೆಳಿತೈತ್ರಿ ಗಿಡದಾಗ. ಮತ್ತ ಆ ಗಿಡದಿಂದ ಆಕ್ಸಿಜನ್ ನಮ್ಗೆ ಎಷ್ಟು ಕೊಡ್ತೈತ್ರಿ ಅದು. ಆ ಗಿಡ ನಾವ್ ಕಡದು ಹೋಗದೇವ್ ಅಂದ್ರ ಅದು ಆಕ್ಸಿಜನ್ ಹೆಂಗ್ ಕೊಡ್ತೈತ್ರಿ ನಮ್ಗ? ಅದನ್ನು ನಾವ್ ತಿಳ್ಕೊಬೇಕ್ರಲ್ಲೇ, ಅದ್ರ ಒಳಗ್ ಏನ್ ಬೆಳಿತೈತಿ ನೆಳ್ಳಿಗೆ ಅನ್ನುವಂತದ್ದು ನಾವು ಬೆಳ್ಕೋಬೇಕ್ರಿ. ಬ್ಯಾಸಗಿ ಒಳಗ ನೆಳ ಇರ್ತೈತ್ರಿ. ಬ್ಯಾಸಗಿ ಒಳಗ ಏನಿಲ್ಲ ಅಂದ್ರು ನಾನು ಒಂದ 40,000-50,000 ರೂಪಾಯಿದ ಬರೀ ಕೋತಂಬರಿ ಮೆಂತಿ ಪಲ್ಲೆ, ಕೋತಂಬರಿ ಮೆಂತಿ ಪಲ್ಲೆ ಬೆಳ್ಕೋತೀನ್ರಿ. ನೆಳ್ಳು ಒಳಗ ಬಿತ್ತಿ ನೆಳ್ಳ ಒಳಗ ಕೋತಂಬರಿ ಮೆಂತಿ ಪಲ್ಲೆ ನಾ ಮಾರಿ ನಾ ಬ್ಯಾಸಗಿಗೆ 50,000 ರೂಪಾಯಿ ಅದ್ರ ಒಳಗಿನ ತೆಗಿತೇನ್ರಿ. ಕೇಳಿ ರೈತ ಬಂದವ್ರಿ, ಒಂದು ಮರ ನೆಳ್ಳು ಹೋಯ್ತದ ಅಂತೇಳಿ ತಾವು ಎಷ್ಟೋ ಜನ ಗಿಡಗಳನ್ನ ಕಡದ ಹಾಕ್ತಿರ್ತೀರಿ, ಇವರು ಆ ನೆಳ್ಳಿನ ಸದುಪಯೋಗ ಯಾವ ರೀತಿ ಮಾಡ್ತಾ ಇದ್ದಾರೆ? ನಾವು ಆ ರೀತಿ ಮಾಡೋದ್ರಿಂದ ಒಂದು ನೆಳ್ಳಿನ ಸದುಪಯೋಗ ಮಾಡಿಕೊಂಡು ಒಂದು ಒಳ್ಳೆ ಉತ್ಪನ್ನವನ್ನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದ್ರ ಒಂದಿಗೆ ತಾವು ಈ ಬೇರೆ ರೈತರಿಗೆ ಏನ್ ಹೇಳಬಯಸ್ರಿ ಅಂದ್ರೆ ಈಗ ಒಕ್ಕಲ್ತನಕ್ ಬರೋರಿಗೆ? ಅದು ಒಕ್ಕಲ್ತನ ಬರೋರಿಗೆ ಈಗ ನಾವ್ ಹೆಂಗ್ ಶಮಾಪಟ್ಟ ಮಾಡ್ಕೋತ ಬಂದೇವ್ರಿ, ಇದರಂತೆ ನೀವು ಮಾಡ್ಕೋತ ಬರ್ರಿ. ಈಗಿನ ಕಾಲಮಾನಕ್ಕ ನೀವು ಏನು ಇನ್ನು 10-20 ವರ್ಷಿಗೆ ಹೊಲ ರೈತರು ದುಡಿಯುದು ಅನ್ನೋದು ಏನು ಉಳಿಯಂಗಿಲ್ಲ. ಎಲ್ಲಾ ಮಕ್ಕಳನ್ನು ಬರೀ ಸಾಲೆ ಕಲಿಸಿ ನೌಕರಿ ಹಚ್ತೀವಿ, ರೈತರು ಮಾಡಕ್ ಬಿಡಂಗಿಲ್ಲ. ಆ ರೈತರು ಮಾಡಕ್ ನಾವು ಬಿಡಲಿಲ್ಲ ಅಂದ್ರ ಹೊಟ್ಟಿಗೆ ತಿನ್ನೋದೇನ್ರಿ? ತಿನ್ನೋದೇನು? ಭೂಮಿ ತಾಯಿಗೆ ನಾವು ದುಡಿಲಿಲ್ಲ ಅಂದ್ರೆ ಎಲ್ಲಾರು ಮಕ್ಕಳು ಆಫೀಸರ್ ಆಗಲಿ ಅಂದ್ರ ಮತ್ತ ಬದುಕುಸೋದ್ ಹೆಂಗ? ಮತ್ತ ನಾವು ತಿನ್ನೋದ್ ಹೆಂಗ್ರಿ? ರೊಕ್ಕ ತರ್ತಾರ ಮಕ್ಕಳು ದೊಡ್ಡ ದೊಡ್ಡ ನೌಕರಿ ಹೋಗಿ, ಆದ್ರ ರೊಕ್ಕ ತಿಲ್ಲಾಕ ಬರ್ತೈತೇನ್ರಿ? ಇಲ್ಲ. ಅದಕ್ಕೆ ನಾವು ದಯವಿಟ್ಟು ಕೈ ಮುಗಿದು ಅವ್ರಿಗೆ ಕ್ಷಮಾಪಟ್ಟು ನಾ ರೈತರಿಗೆ ಹೇಳ್ಬೇಕಂದ್ರ ಎಲ್ಲಾರು ಮನೆಯೊಳಗ ಒಬ್ಬೊಬ್ಬರನ್ನ ಮಕ್ಕಳನ್ನ ರೈತರನ್ನ ತಯಾರು ಮಾಡ್ರಿ, ಹೊಲ ಮನಿ ಮಾಡಂಗ ಮಾಡ್ರಿ. ಹೊಲ ಮನಿ ನಮ್ ಕೈ ಬಿಡಂಗಿಲ್ಲ. ಹೊಲ ಮಾರುದು, ಪ್ಲಾಟ್ ತಗೊಳುದು, ಜಾಗ ತಗೊಳುದು, ಮನೆ ಕಟ್ಟುದು, ಆರಾಮ ಸೂಕಿ ಇರುದು ಮಾಡಿದ್ರಿ ನಿಮ್ಮ ಆರೋಗ್ಯನೂ ನೀವು ಕೆಡಿಸ್ಕೊತ್ರಿ. ತೋಟದೊಳಗಿದ್ದಟ್ಟು ಹೊಲದಾಗಿದ್ದಟ್ಟು ದುಡ್ದಟ್ಟು ನನಗೆ ಸದ್ಯ 55-60 ವರ್ಷ ನಡೆದವ್ರಿ. ಆದ್ರೆ ನನ್ನ ಕೈ ಹಿಡ್ದಿಲ್ಲ, ಶುಗರ್ ಇಲ್ಲ, ಬಿಪಿ ಇಲ್ಲ, ನನಗೆ ಜಡ್ಡು ಕೈಯಕಲ ನಮ್ಮ ಇನ್ನ ಹಿಡ್ದಿಲ್ರಿ. ಇನ್ನ ನಮ್ಮ ಸಸ್ಯಾರಕ್ಕಿಂತಲೂ ನಾ ಹೆಚ್ಚು ಕೆಲಸ ಮಾಡ್ತೀನಿ. ಮತ್ತ ನಾವು ತೋಟದೊಳಗೆ ದುಡಿದ್ರೆ ನಾವು ಮಾಡಿದ್ರೆ ನಮ್ಮ ಆರೋಗ್ಯ ಚಲೋ ಇರ್ತೈತಿ. ನಾವು ಫಾಯ್ದೆ ತಗೊಳೋದ್ರ ಒಳಗ ನಮ್ಮ ಆರೋಗ್ಯನೂ ನಾವು ಕೊಂಡು ತಗೊಂಡಂಗ್ರಿ. ನಮ್ಮ ಆರೋಗ್ಯನೂ ಚಲೋ. ಇದೀಗ ಮಾತಾಡ್ತಾ ಹೇಳಿದ್ರಿ ತಾವು ಟ್ರ್ಯಾಕ್ಟರ್ ಚಾಲನೆ ಮಾಡ್ತೀನಿ ಅಂತ ಹೇಳಿದ್ರಿ. ಮಕ್ಕಳು ಸ್ವಲ್ಪ ಕಲಿಸಿದ್ರಿ, ಹೊಸದಾಗಿ ಟ್ರ್ಯಾಕ್ಟರ್ ತಗೊಂಬರೋಣ. ನಮ್ದು 4 ಎಕರೆ ಭೂಮಿ ರೀ, 4 ಎಕರೆ ಭೂಮಿಯಾಗಿ ಎಲ್ಲಾ ತರತರ ಇಷ್ಟು ಟಚ್ಚವು ಟ್ರ್ಯಾಕ್ಟರ್ಗಳು ಯಾವ ಬಾಡಿಗೆ ಬರಂಗಾಗ್ಲಿಲ್ರಿ. ಒಂದ್ ತಾಸ ಎರಡ್ ತಾಸ ನಾವಲ್ಲೇ ನೀವಲ್ಲೇ ದೊಡ್ಡ ದೊಡ್ಡ ನಂಬರ್ಗಳಿಗೆ ಹರಗ್ಲಾಕ್ ಹೋಗ್ತೀವಿ ನಾವು, ಇಟ್ಟಕ್ ಬರಂಗಿಲ್ಲ ಅಂದ್ರಿ. ಅಲ್ಲ ನಾ ಮಕ್ಕಳಿಗೆ ಹೇಳಂದೆ, ಏನ್ರಿ ಒಂದ್ ಲೋನ್ ಮಾಡ್ಕೊಂಡ್ ತಗೋರಿಪ್ಪ, ನಾ ಮುಟ್ಟಿಸ್ಕೋತೋಕನು ನನ್ನ ಇದ್ರ ಮ್ಯಾಲ ನಾ ಮುಟ್ಟಿಸ್ಕೋತೀನಿ. ಒಂದ್ ಲೋನ್ ಮಾಡೋಣ, ನಾ ಒಂದ್ ಲೋನ್ ಮಾಡಿ 600,000 ಕೊಟ್ಟು ಒಂದ್ ಸಣ್ಣ ಟ್ರ್ಯಾಕ್ಟರ್ ಮಕ್ಕಳು ಕೊಡ್ಸ್ಯಾರಿ. ಮಕ್ಕಳು ಕೊಡ್ಸಿಂದ ನೀವು ಡ್ಯೂಟಿಗೆ ಹೋಗೋರಪ್ಪ, ಇದನ್ನ ಹರಗುವುದು ಮಡಿಕೆ ಹೊಡಿದು ಇದನ್ನ ಮಾಡೋದು ಹೆಂಗ, ನನಗ್ ಸ್ವಲ್ಪ ಕಲಸ್ರಿ. ಆದ್ರಿಂದ ಮಕ್ಕಳು ಒಂದ್ ತಿಂಗಳ ಮಟ್ಟಿಗೆ ನನಗ್ ಜರ ಯೋ ಇದು ಗೇರ್ ಹಿಂಗ್ ಹಾಕ್ಬೇಕು, ಈ ಗೇರ್ ಹಿಂಗ್ ಮಾಡ್ಬೇಕು, ನನ್ನ ಮಕ್ಳು ಕರ್ಸ್ಯಾರಿ. ಈಗ ನಾ ಪರ್ಫೆಕ್ಟ್ ನಾನ ಚಾಲು ಮಾಡ್ಕೊಂಡು ನಾನೇ ಹೊಡಿತೇನೆ. ಈ ಮಕ್ಕಳ ಡ್ಯೂಟಿಗೆ ಹೋಗ್ತಾರ, ಅವ್ರಿಗೆ ನಾ ಜುವಾ ತಿನ್ನೋದು ಬೇಡ, ಹೊಡೀರಿಪ್ಪ ಅನ್ನೋದು ಬೇಡ ಅಂದು ನಾನೇ ಎಲ್ಲ ಚಾಲು ಮಾಡ್ಕೊಂಡು ಟ್ರ್ಯಾಕ್ಟರ್ ಹೊಡಿದು ನಾನು ರೀ. ಎಮ್ಮಿ ಹಿಂಡುದು ನಾನ, ಏನೋ ನನಗೆ ಆರಾಮ್ ತೆಪ್ತು, ಏನೋ ಮಕ್ಕೊಂಡ್ಯ, ಏನೋ ಆತು ಅಂದ್ರೆ ಮಕ್ಕಳು ಎಮ್ಮಿ ಹಿಡ್ತಾರ, ಹೆಣಕಾಸು ಮಾಡ್ತಾರ. ನನ್ನ ಮಕ್ಕಳನ್ನು ಹೊಲ ಮಣಿದು ಹಡ್ಡುದು ಗಿಡ ಹಚ್ಚುದು ಎದಕ್ಕೂ ಹಾಳ ಹಚ್ಚಂಗಿಲ್ಲ. ನಮ್ಮ ಮಕ್ಕಳೇ ಬೆಳಗ ತಗೊಂಡ್ ನಮ್ಮ ಮಕ್ಕಳೇ ನಿಂತಿರ್ತಾರ ಮುಂಜಾನೆ ಹೇಳೋಣ. ಮತ್ತೀಗ ಸಾವಯವ ಕೃಷಿನೂ ಮಾಡ್ತೀರಿ, ಮಷಿನರಿಗಳನ್ನು ಬಳಸ್ತೀರಿ, ಮತ್ತ ರೋಗ ಕೀಟ ಹೆಂಗ ನಿವಾರಣೆ ಮಾಡ್ತೀರಿ? ಅದ್ರ ಕೀಟ ರೋಗ ಬರ್ಲಾರಂಗೆ ನಾವು ನೋಡ್ಕೋತೀವ್ರಿ. ನಾವ್ ಇದು ಗೌರ್ಮೆಂಟ್ ಎಣ್ಣೆ ತಂದು ಅದನ್ನ ಹೊಡಿಯುದು ಪಂಪ್ ಹಾಕೋದು ಅದನ್ನ ಹೊಡಿಯಂಗಿಲ್ರಿ. ತೋಟದೊಳಗ ಬೇನೆಕಾಯಿ ಗಿಡ ಅದಾವ್ರಿ, ಬೇನೆಕಾಯಿ ಬೀಜ ಹಾಕ್ತೀವ್ರಿ, ಬೀಜ ಮಿಕ್ಸರ್ ಹಾಕಿ ಸಣ್ಣ ಮಾಡಿ ಅದ್ರ ರಸ ಅರಿವಿ ಒಳಗ ಹಿಂಡಿ ನಾವು ಬೆಳಿಗ್ ಹೊಡಿತೀವ್ರಿ. ಬದನೆಕಾಯಿ ಇಂತ ಒಂದ್ಯಾರ ಹುಳಕಾದ್ರು ಹುಳಕಾಗಿದ್ದು ಒಣಗಿ ಮಾಡಿ ನೋಡ್ರಿ ಎಷ್ಟು ರುಚಿ ಇರ್ತೈತಿ. ಎಣ್ಣೆ ಹೊಡೆದಿದ್ದ ಕಾಯಿ ರುಚಿ ಇರಂಗ. ಇನ್ನೊಬ್ರು ಹೇಳ್ತಾರ ಬದನೆಕಾಯಿ ಒಳಗ ಹುಳ ಬದುಕ್ಯದ ಅಂದ್ರೆ ಅದನ್ನ ನಾವು ತಿಂದ್ರು ನಾವು ಬದುಕ್ತೀವಿ ಅಂತ. ಹೌದ್ರಿ, ಈಗ ಒಳಗ ಹುಳನೇ ಆಗಿಲ್ಲ ಅಂದ್ರೆ ಅಷ್ಟು ವಿಷ ಹೊಡೆದಾರ ಅಂದ್ರೆ ಅವೊಂದು ಹುಳ ಬದುಕಟ್ನು ಅದು ಇಲ್ಲ ಅದು ವಾತಾವರಣ ಅಂದ್ರೆ ಅದನ್ನ ತಿಂದು ನಾವ್ ಹೆಂಗ್ ಬದುಕ್ತೀವಿ ವಿಷ ಹೊಡೆದು. ಮತ್ತೆ ಇನ್ನು ಕೆಲ ರೈತರು ಏನ್ ಮಾಡಿರ್ತಾರ, ನಾಳೆನೆ ಬದನೆಕಾಯಿ ಹರಿಯೋದಿರ್ತದ, ಇವತ್ತಿನ ದಿವಸನೇ ಎಣ್ಣೆ ಹೊಡಿತಾರ, ಅದು ಎಣ್ಣೆ ಅಂಶ ಒಳಗೆ ಬದನೆಕಾಯ್ದಾಗಿರ್ತದ. ಈಗೇನ್ ನಾವು ಹುಳ ಇದ್ದಿದ್ದು ತಿಂತೀವ ಅಂದ್ರೆ ಅದು ಹುಳ ಇದ್ದಿದ್ದು ಬಿಟ್ಟು ಹೋಳಿ ಒಗದು ಬೇರೆ ತಿಂದ್ರೆ ಹುಳ ಬದುಕ್ಯದ ಕೈ ಒಳಗಂದ್ರೆ ನಾವು ತಿಂದ್ರೆ ನಾವು ಬದುಕ್ತೀವಿ ಅಂತ ಹೇಳ್ತಾರೆ. ಐತ್ರಿ ಸರ್, ಹುಳಕ್ಕಿದ್ದ ಬದನೆಕಾಯಿ ತಿಂದ್ರೆ ನಾವು ಗಟ್ಟಿ ಹಾಕ್ತಿವಿ. ಅದು ಹುಳಕ್ಕಾಗಿಂದ ಬದನೆಕಾಯಿ ಹಂಗ್ ಗಟ್ಟಿ ಇರ್ತೈತಿ, ಆ ಪ್ರಕಾರ ನಾವು ಗಟ್ಟಿ ಇರ್ತೈತ್ರಿ. ಮತ್ತ ಹಣ್ಣುಗಳು ಪಕ್ಷಿ ತಿಂದಿದ್ದ ಹಣ್ಣು ನಾವು ತಿಂದು ನೋಡ್ರಿ, ಅದರ ರುಚಿ ಹಂಗಿರ್ತೈತಿ. ಗಿಡದಾಗ ಹರ್ಕೊಂಡು ತಿಂದಿದ್ ರುಚಿ ಬೇರೆ ಇರ್ತೈತ್ರಿ. ಪಕ್ಷಿ ಏನ್ ಅರ್ಧ ತಿಂದು ಬಿಟ್ಟು ಹೋಗಿರ್ತೈತಿ ಅಲ್ರಿ ಸರ, ಅದು ಕಾಯಿ ಅಷ್ಟು ರುಚಿ ಇರ್ತೈತ್ರಿ. ಹಣ್ಣಿನ ಗಿಡಗಳು ಯಾವ್ಯಾವ ಅದಾವ್ರಿ? ಚಿತ್ತಾಪುಳ ಗಿಡ ಅದಾವ್ರಿ, ಬಾಳಿ ಗಿಡ ಅದಾವ್ರಿ, ಪೇರು ಗಿಡ ಅದಾವ್ರಿ, ನಿಂಬಿ ಗಿಡ ಅದಾವ್ರಿ, ಚಿಕ್ಕುಕಾಯಿ ಗಿಡ ಅದಾವ್ರಿ, ಪಪ್ಪಾಕಾಯಿ ಗಿಡ ಅದಾವ್ರಿ, ಇಷ್ಟೆಲ್ಲಾ ತರದ ಹಣ್ಣಿನ ಗಿಡ ಅದಾವ್ರಿ. ಏನಂದ್ರೆ ಕೈ ಮುಗಿದು ಹೇಳುದಂದ್ರೆ ರೈತರಿಗೆ, ರೈತರ ಭೂಮಿ ದುಡೀರಿ, ಮನೆಗೆ ಒಬ್ಬರ ರೈತರನ್ನ ತಯಾರು ಮಾಡ್ರಿ. ಈಗ ಎಲ್ಲೇ ಹೆಣ್ಣು ಕೊಡಕ್ ಹೋಗೋಣ, ನೌಕರಿ ಇದ್ರೆ ನಾವು ಕೊಡ್ತೇವು ಅಂತಾರ್ರಿ. ಹಂಗ ದಯವಿಟ್ಟು ಅಕ್ಕ ತಂಗಿಯರೇ ಅಣ್ಣ ತಮ್ಮರೇ, ರೈತಗೆ ನಾವು ಮಗಳನ್ನ ಕೊಡ್ತೇವೆ ಅನ್ನೋದು ಹೆಮ್ಮೆ ಕೇಳಿರಿ ಅಂತ ಹೇಳ್ತೇವೆ. ರೈತಗೆ ಕೊಡ್ತೇವೆ, ನಾ ರೈತಗೆ ಕೊಟ್ಟಿನ್ರಿ, ಮಗಳು ಟೀಚರ್ ಅದಾಳ್ರಿ, ನಾ ರೈತಗೆ ಕೊಟ್ಟಿನ್ರಿ ಮಗಳು, ನಾನು ಹಳೆಯ ರೈತ ಅದಾನ. ಇದ್ರೊಳಗೂ ತಾವು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದೀರಿ. ಹೌದ್ರಿ, ಈ ತಮ್ಮ ಇವ್ರ ರೀತಿಯ ಸಾಧನೆಗಳು ಕಂಡು ತಮಗೇನಾದರೂ ಪುರಸ್ಕಾರ ಪ್ರಶಸ್ತಿಗಳು ಏನಾದರೂ? ಸಾಕನಷ್ಟು ಕೊಟ್ಟಾರಿ ಸರ್, ಸಾಕನಷ್ಟು ಕೊಟ್ಟಾರಿ. ರೈತ ರತ್ನ ಅಂತೇಳಿ ಅದನ್ನ ಕೊಟ್ಟಾರಿ, ಸುವರ್ಣ ನಿಜ್ನವ್ರು ಕೊಟ್ಟಾರಿ, ಮತ್ತ ಸೂಪರ್ ಸ್ಟಾರ್ ಅಂತೇಳಿ ಅದನ್ ಕೊಟ್ಟಾರಿ. ಎಲ್ಲಾ ಆಜುಬಾಜು ತೋಡದವ್ರು, ನನ್ನ ಬಳಗ, ನಂದ ವಹಿವಾಟು ಮಂದಿ ಬಂದ್ ಸನ್ಮಾನ ಮಾಡ್ಯಾರ್ರಿ. ಬಾಗಲಕೋಟಿದಿಂದ ತೋಟಗಾರಿ ಇಲಾಖೆಯವರು ಅವ್ರು ಬಂದ್ ಮಾಡ್ಯಾರ್ರಿ. ಮತ್ತೆ ಎಲ್ಲಾರು ಬಂದು ಇನ್ನೂ ಆದ್ರೂ ಬಂದು ಸನ್ಮಾನ ಮಾಡಿ ಹೋಗ್ತಾರ್ರಿ. ಇಷ್ಟು ನೀ ದುಡಿಯಕಿ, ಇಷ್ಟು ತೋಟ ಚಂದ ಇಟ್ಟಿ ಅಂದ್ರೆ ನಾವು ನೋಡಕ್ ಪಿಕ್ನಿಕ್ ಅಂತ ಬರ್ತಾರ್ರಿ. ಬರ್ರಿ ಅಂತೇವ್ರಿ ನಾವು. ಯಾವತ್ತು ಮನೆಯೊಳಗೆ ಯಾರೇ ಬಂದ್ರು ನಮ್ಮ ಮನೆಯೊಳಗೆ ಯಾವತ್ತು ರೊಟ್ಟಿ ಬಾಕ್ಸ ಮಾಡಿಸಿ ರೊಟ್ಟಿ ಮಾಡಿಟ್ಟಿರ್ತೇವ್ರಿ. ಹಿಂಡಿ ಮೊಸರ ಪುಂಡಿ ಪಲ್ಯ ಕಲ್ಲಾನ್ ಚಟ್ನಿ ನನ್ನ ಮನೆಯೊಳಗೆ ಯಾರೇ ಇವತ್ತು ಸುಭತ್ತೆ ಯಾರೇ ಬರ್ಲಿ ನನ್ನ ಮನೆಯೊಳಗೆ ಊಟ ಮಾಡಿಸ್ಲಾರೇ ನಾ ಕಳ್ಸಂಗಿಲ್ಲ. ಯಾರೇ ಬರ್ಲಿ, ಪರಿಚಯದವ್ರು ಬರ್ಲಿ ಪರಿಚಯ ಇಲ್ಲಾರ್ದವ್ರು ಬರ್ಲಿ, ಆದ್ರೆ ಅದು ಒಂದು ನನಗ ಐತ್ರಿ. ಮತ್ತ ಈಗ ತೋಟದೊಳಗೆ ಎಲ್ಲಾ ತರನು ಇನ್ನು ಮಿಷನ್ಗಳು ಹಾಕ್ಬೇಕಂತೇಳಿ ರೊಟ್ಟಿ ಮಿಷನ್ ತಂದಿಟ್ಟಿನ್ರಿ. ಮತ್ತ ಖಾರ ಕುಟ್ಟುದ್ರಿ, ಶಾವ್ಗಿ ಮಾಡುದ್ರಿ, ಹಪ್ಪಳ ಮಾಡುದು. ಯಾರು ವಾಕಿಂಗ್ ಬಂದವ್ರು ಇಶಾಡಕ್ ಬಂದವ್ರು ರೊಟ್ಟಿ ಬೇಕಂದ್ರೆ ರೊಟ್ಟಿ ಕೊಡ್ತೀನ್ರಿ. ಮಾಡಿ ರೊಕ್ಕಲೆ ರೊಟ್ಟಿ ಕೊಡಂದ್ರ ಸಸ್ಯಾರಿಗೆ ಹಚ್ಚಿ ಅದನ್ನ ಸಸ್ಯಾರಿಗೂ ಒಂದು ದಂಧೆ ಚಾಲು ಮಾಡಿಸಿ. ನಿಮ್ ತೋಟದಾಗ ನೀಗಂಗಿಲ್ಲ, ಈ ದಂಧೆ ರೀ ಮಾಡ್ರಿ. ಅಂದ್ರೆ ಕೃಷಿ ಜೊತೆಗೆ ವಿವಿಧ ರೀತಿಯ ಆಹಾರದ ಸಂಸ್ಕರಣಾ ಘಟಕಗಳನ್ನು ಹಾಕೊಂಡಿದ್ರಿ? ಎಲ್ಲ ಮಾಡ್ಯಾರಿ, ಎಲ್ಲಾ ತರ ಮಾಡ್ಯಾರಿ. ಈಗ ತಿಳುಗರೆ ಅವರ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರ ಮಗ ಅನಿಲ್ ಸಾಳುಂಕಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಸ್ವಲ್ಪ ಮಾತಾಡಿಸೋಣ ಅಂತ. ನಮಸ್ಕಾರ ಅನಿಲ್ ಸಾಳುಂಕಿ ಅವರೇ, ತಾವು ಈ ಕಾರ್ಯಕ್ರಮಕ್ಕೆ ಬಂದಿರಿ, ತಾಯಿಯವರು ಎಷ್ಟು ಸಾಧನೆ ಮಾಡ್ಯಾರ, ನಿಮಗೇನ್ ಅನಿಸ್ತದ? ನಮಗೊಂದು ಇದೊಂದು ಹೆಮ್ಮೆಯ ವಿಷಯ ಸರ್. ನಾವು 20 ವರ್ಷ ಆಯ್ತು ನಾವು ಹಾಸ್ಟೆಲ್ನಾಗೆ ಬೆಳೆದಿವಿ ಸರ್. ಸಣ್ಣವರಿದ್ದಾಗಿಂತ ನಾವು ಹಾಸ್ಟೆಲ್ನಾಗೆ ಬೆಳ್ಕೋತ ಬಂದೀವಿ. ನಾವು ಇವ್ರದ ಅಂದ್ರ ಮೊದ್ಲಿನ ಹಿಡ್ದಾನು ಕಷ್ಟ ಮಾಡ್ಕೋತೆ ಬಂದಾರ. ಇವ್ರ ಕಷ್ಟ ನೋಡಿ ಈಗೆಲ್ಲ ಒಳ್ಳೇದಾಗೈತ್ರಿ ನಮಗ್. ಅಂದ್ರ ಈಗ ಕೃಷಿ ಒಳಗಾಯ್ತು, ನಾವೆಲ್ಲ ಒಳ್ಳೆ ಸಾಧನೆ ಮಾಡಿದಾರ. ತಂದೆ ತಾಯಿ ಪಡೆಯಕ್ ನಮಗ್ ಹೆಮ್ಮೆ ಅನಿಸ್ತದ. ನೀವೇನೆಲ್ಲ ಕೃಷಿ ಒಳಗೆ ಕೆಲಸ ಮಾಡ್ತೀರಿ? ನೀವು ಸಹಾಯ ಮಾಡ್ತೀರಿ? ಕೈ ಕೈ ಕುಡಿಯೋ ಚಪ್ಪಾಳೆ ಅಂದಂಗ ಎಲ್ಲಾರ್ದು ಒಂದೊಂದು ಸ್ವಲ್ಪ ಸಹಾಯ ಬೇಕಾಗ್ತದ್ರಿ. ನಾವು ಬೆಳಗ್ಗೆ ಎದ್ದುಗಳೇ ನಮ್ದು ಆಫೀಸ್ ಅವರ್ಸ್ 9 ಗಂಟೆ ಅಂತ ಚಾಲು ಆಗೋದ್ ಒಳಗ ನಾವು ಏನ ಎಮ್ಮೆ ಹಿಂಡುದು, ಎಮ್ಮೆ ಹಣಕಾಸು ಮಾಡುದು ನಾವು ಮಾಡ್ತೀವ್ರಿ. ಅವ್ರಟ್ ನಿಗ್ಲಿಲ್ಲ ಅಂದ್ರು ಅವ್ರಿಗೆ ಸ್ವಲ್ಪ ಒಂದ 10% ನಮ್ದು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ತಮ್ಮ ಒಂದು ಉದ್ಯೋಗದ ಜೊತೆಗೆ ಕೃಷಿ ಸಹಾಯದ ಕಾರ್ಯದೊಳಗೆ ತಾವು ಕೂಡ ಸಹಾಯ ಮಾಡ್ತೀವಿ. ಈಗ ಹೇಳಿದ್ರೆ ಏನ, ಈಗ ಅವರಿಗೆ ಬೇರೆ ಬೇರೆ ಸಾಧನೆಗಳು ಕಂಡು ಪ್ರಶಸ್ತಿಗಳು ಹರಿದು ಬಂದವ ಅಂತೇಳಿ, ಅದನ್ನ ವಿವರವಾಗಿ ತಾವು ಏನಾದ್ರೂ ಹೇಳ್ಬಹುದ್ರಿ? ಮೊನ್ನೆ ಕರ್ನಾಟಕ ರೈತ ರತ್ನ ಅಂತೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರು ಕನ್ನಡ ಪ್ರಭಾ ಮತ್ತೆ ಜಂಟಿಯಾಗಿ ಧರ್ಮಸ್ಥಳ ಒಳಗೆ ಕಾರ್ಯಕ್ರಮ ಒಳಗೆ ಅದೊಂದು ರಾಜ್ಯ ಮಟ್ಟದ ಒಳಗೆ ರೈತ ವಿಭಾಗದಾಗ ಒಂದು ಪ್ರಶಸ್ತಿ ಕೊಟ್ಟರು ರಾಜ್ಯ ಮಟ್ಟದ. ಆಮೇಲೆ ನೇಗಿಲೆ ಯೋಗಿ ಅಂತೇಳಿ ರೈತ ಸಂಘ ಹಸಿರು ಸೇನೆದವ್ರು ಕೊಟ್ಟಿದ್ದಾರೆ. ಆಮೇಲೆ ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ರೈತ ಮಹಿಳೆ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಹಂಗೆ ಹಲವಾರು ಸಂಘ ಸಂಸ್ಥೆಗಳು ಬರ್ತಿರ್ತಾವ್ರಿ ಪ್ರಶಸ್ತಿಗಳು. ಹಂಗೆ ಬೇರೆ ಬೇರೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಗುರುತಿಸಿದ್ದಾರೆ. ಈಗ ಕೃಷ್ಣಬಾಯಿ ಅವರೇ, ತಾವು ಏನು ಧರ್ಮಸ್ಥಳಕ್ಕೆ ಹೋಗಿದ್ರಿ, ಪ್ರಶಸ್ತಿ ಸ್ವೀಕಾರ ಮಾಡಿದ್ರಿ ಅಂದ್ರಿ, ಅದರ ಅನುಭವ ಕೂಡ ಒಂದ್ ಸ್ವಲ್ಪ ಹಂಚ್ಕೊಳ್ತೀರಿ? 20 ವರ್ಷ ನಾ ಭೂಮಿ ತಾಯಿ ದುಡ್ದಿದ್ರಿ ಸರ. ನನಗ ಅಲ್ಲಿ ಹೋಗಿ ನನ್ನ ಬಾರ್ಸ್ಗೊತ್ತು ಓದಿಸ್ಗೊತ್ತು, ನನ್ನ ಚೇಜ್ ಮ್ಯಾಗ ಕರ್ಕೊಂಡು ಹೋಗಿ ನನ್ನ ಕುಂಡ್ರಿಸಿ ನನಗ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲಾ ಅಜ್ಜಿ ನಿನಗ ಏನ್ ಬೇಕಂದ್ರು ನಮ್ ಫೋನ್ ನಂಬರ್ ಒಯ್ಯಿ, ನಮ್ ಫೋನ್ ಹಚ್ಚು, ನಿನಗೆ ಯಾವ್ದೇ ಯಾರು ಹೆಲ್ಪ್ ಮಾಡ್ಲಿಲ್ಲ. ಬ್ಯಾಂಕ್ ನೊಳಗ ಹೋದ್ರೆ ನಿನಗೇನು ನಾಳೆ ಬಾ ನಾಳೆ ಬಾ ಹಿಂಗಂದು ಕಳಿಸಿದ್ರು. ಮಾಡಿದ್ರ ನನಗ ನನ್ ಫೋನ್ ಹಚ್ಚು, ನಿನಗ ಇಂತ ರೈತರಿಗೆ ಅವರು ಗೌರ್ಮೆಂಟ್ ಅದವರು ನಿಮ್ಗೆ ಯಾವ್ದು ಸರ್ಕಾರ ಮಾಡ್ಲಿಲ್ಲ, ನಿಮ್ಗೆ ದಾದ ಮಾಡ್ಲಿಲ್ಲ ಅಂದ್ರ ಅತ್ ಹೇಳಿ ಎಲ್ಲಾ ಅಧಿಕಾರಿಗಳು ನನಗ ನಂಬರ್ ಕೊಟ್ಟರಿ, ಪ್ರೀತಿ ವಾತ್ಸಲ್ಯ ತೋರಿಸಿದ್ರು. ನನಗ ಅನಿಸ್ತ್ರಿ ನಾ ಈ ಭೂಮಿ ತಾಯಿ ನಾ ಈ ದುಡ್ದಿದ್ದಿಲ್ಲ ಅಂದ್ರ ಈ ಚೇಜ್ ಮ್ಯಾಗ ನಾ ಎಲ್ಲಿ ಬರ್ತಿದ್ದೆ, ಇಂತ ದೊಡ್ಡ ದೊಡ್ಡ ಮಂದಿ ಕೈಲೇ ನಾ ಎಷ್ಟು ದಯಾಮಯ ಮಾಡಿಸ್ಕೊತಿದ್ದೆ. ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳಕ್ಕಿಂತಲೂ ನನಗ ಪ್ರೀತಿ ತೋರಿಸಿದ್ರಿ. ನನಗ ಬಹಳ ಖುಷಿ ಆಯ್ತ್ರಿ, ನನಗ ಇನ್ನೂ ಭೂಮಿ ತಾಯಿ ಮ್ಯಾಗ ಇನ್ನೂ ದುಡಿಬೇಕು. ಭೂಮಿ ತಾಯಿನೇ ನನಗ ಇದನ್ನ ಫಲ ಕೊಟ್ಲು. ನಾ ಸಾಹಿಬನ್ ಹೆಂಡತಿ ಅಂದು, ನಾ ನೌಕರದವನ್ ಹೆಂಡತಿ ಅಂದು, ನಾ ಮನ್ಯಾಗ ಕೂತಿದ್ರೆ ನಾನು ಇಲ್ಲಿ ಚೇಜ್ ಮ್ಯಾಗ ಯಾರು ತರ್ತಿದ್ದಿಲ್ರಿ. ನನಗ ನಾ ಈ ಭೂಮಿ ತಾಯಿ ನಾ ದುಡ್ದಿನಂತೆ ನಾ ಚೇಜ್ ಮ್ಯಾಗ ಬಂದೆ ಅಂದು ನನಗ ಬಾಳ ಅಂದ್ರೆ ಬಾಳ ಖುಷಿ ಆಗೈತ್ರಿ ಸರ್. ಏನೇನು ಕೊಟ್ಟರಲ್ಲಿ ಪ್ರಶಸ್ತಿ? ನನಗ 25,000 ರೂಪಾಯಿ ಚೆಕ್ ಕೊಟ್ಟಾರಿ ಸರ್, ಮತ್ತ ಮಂಜುನಾಥನ ಮೂರ್ತಿ ಕೊಟ್ಟಾರಿ ಸರ್, ಮತ್ತ ಹಿತಾಳಿದು ಎತ್ತಿನ ಗಾಡಿ ಎತ್ತ ಗಾಡಿ ಅದನ್ನ ಕೊಟ್ಟಾರಿ ಸರ್, ಮತ್ತ ಎಲ್ಲಾ ತರ ಒಂದೊಂದು ಕಂಪನಿದಿಂದ ಒಂದೊಂದು ಬಂದಿದ್ದತ್ತ ಒಂದು ಚೀಲ ಅವು ಎಲ್ಲ ಇದು ಕೊಟ್ಟಾರಿ, ಸಾಮಾನುಗಳು ಕೊಟ್ಟಾರಿ, ಅವು ದೂಸ ಅವು ಇವು ಏನೇನೋ ಒಟ್ಟು ಕೊಟ್ಟಾರಿ. ಅದು ನಾನು ಸಾಲಿ ಕಲ್ತಿಲ್ರಿ ಸರ್, ನನಗದು ಹೇಳಕ್ಕೂ ಬರಂಗಿಲ್ಲ. ಹಿಂಗಾಗಿ ಎಲ್ಲಾ ತರದಿಂದ ಕೊಟ್ಟು ನನ್ನ ಗಾಡಿ ಖರ್ಚಿಗೆ ನನ್ನ ಅಕೌಂಟಿಗೆ ರೊಕ್ಕ ಹಾಕಿದ್ರಿ ಅವ್ರು, ಬರ್ರಿ ಅಂತೇಳಿ ಗಾಡಿ ಖರ್ಚಿಗೆ ರೊಕ್ಕಾನು ಹಾಕ್ಯಾರಿ. 25,000 ಚೆಕ್ನು ಕೊಟ್ಟಾರಿ. ಅಷ್ಟೆಲ್ಲ ನನ್ಗೆ ಸನ್ಮಾನ ಮಾಡಿ ನನಗೆ ಇರ್ಲಾಕ ಅಲ್ಲಿ ರೂಮ್ಗಳು ನಮಗೆ ಕೊಟ್ಟಿದ್ರಿ. 6 ಜನ ನಾವು ಹೋಗಿದ್ದೀವ್ರಿ, ಮಗ ನಮ್ಮ ಮನೆಯವರು ನಮ್ಮ ಇಬ್ಬರು ಹೆಣ್ಮಕ್ಳು ನಾನು. ಆದ್ರೂ ನಮ್ಗೆ ಅಲ್ಲಿ ರೂಮ್ ದೊಡ್ಡ ರೂಮ್ ಹಿಡಿದು ಕೊಟ್ಟಿದ್ರಿ, ನಮಗ ಎಲ್ಲ ಊಟದ ವ್ಯವಸ್ಥೆ ರೂಮಿನ ವ್ಯವಸ್ಥೆ. ನನಗ ಬಾಳ ಅಂದ್ರೆ ಬಾಳ ಖುಷಿ ಅನಿಸ್ತ್ರಿ ಸರ್. ಈಗ ತಮ್ಮ ತೋಟ ಸಮೀಪ ನಮ್ಮ ಆಕಾಶವಾಣಿ ಕೇಂದ್ರ ಅದ, ಇಲ್ಲಿವರೆಗೂ ತಾವು ಬಂದಿಲ್ಲ, ಈಗ ಬಂದ್ರಿ, ಹೆಂಗ ಅನಿಸ್ತದ್ರಿ ಇದು? ಮತ್ತ ಇದು ನನಗ ಭಾರಿ ಖುಷಿ ಅನಿಸ್ತತ್ರಿ, ನನ್ನ ತೋಟದ ಬಲ್ಲೇಕೆ ನಾ ಇದು ಇಟ್ಕೊಂಡು. ಮತ್ತ ಈಗ ನೀವೆಲ್ಲ ಅದನ್ನ ನೋಡ್ಕೊಂಡು ಮಾಡಿಕೊಂಡು ಬಾ ಅಂತ ನೀವು ಕರೆದ ನಂತರ ನಾ ಇಲ್ಲಿ ಬಂದಿನ್ರಿ ಸರ್. ಮತ್ತ ನಾನಾಗೆ ಇದನ್ನೆಲ್ಲಾ ಮಾಡಿನ್ರಿ ಸರ್, ನಂದು ರೇಡಿಯೋದಾಗ ಹಾಕ್ರಿ, ನಂದು ಇದು ಮಾಡ್ರಿ ಅಂದ್ರೆ ನಂದು ಧರ್ಮ ಅಲ್ಲ, ನೀವು ಕರ್ದಿರಿ ಅಂತ ನಾನು ಈಗ ಬಂದಿನಿ. ನನಗ ಬಾಳ ಖುಷಿ ಅನಿಸ್ತ್ರಿ ಸರ್, ನನ್ನ ತೋಟದ ಬಲ್ಲೆ ನಂದು ಇದು ಐತಲ್ಲ ಅನ್ನೋ ಅಂತದ್ದು ನನಗ ಬಾಳ ಖುಷಿ ಆಯ್ತು. ರೇಡಿಯೋ ಕೇಳ್ತಾ ಇರ್ತೀರಿ? ಹ್ಞೂ ಕೇಳ್ತೀವ್ರಿ. ಯಾವ ಕಾರ್ಯಕ್ರಮ ಹೆಚ್ಚು ಇಷ್ಟ ಆಗ್ತವ್ರಿ? ಕಾರ್ಯಕ್ರಮದ ಹೆಸರು ನನಗ ಅನ್ನಕ್ ಬರುದಿಲ್ರಿ ಸರ್, ನೇಗಿಲಿ ಹೋಗಿ ಅದ ಹಿಂಗ ಒದರ್ತದೇನ್ರಿ, ಅದನ್ನೆಲ್ಲ ನಾ ಅದನ್ನ ಕೇಳ್ಕೊತ ಇರ್ತೀನಿ ರೀ, ನಾ ಕೇಳ್ತೀನಿ ರೀ. ಅದನ್ನು ಎಲ್ಲಾದ್ರೊಳಗ ಅದ್ರಾಗ ಮಾಹಿತಿ ಹೇಳ್ತಾರ್ರಿ, ಈ ಗೊಬ್ಬರ ಹಾಕ್ಬೇಕು, ಈ ಕೀಡೆ ನಾಶಕ ಐತಿ, ಇದು ಹಿಂಗೈತಿ, ಹಿಂಗೆಲ್ಲ ಹೇಳಿದ್ ನಾ ಅದನ್ನೆಲ್ಲ ಕೇಳ್ಕೊತೀನಿ. ಕೇಳ್ಕೊಂಡು ಅದನ್ನ ಏನಾದ್ರು ತಾವು ಕೂಡ ಹೊಲದೊಳಗೆ ಬೆಳೆಸ್ತೀರಿ? ಹಂಗ ಹೊಲದೊಳಗೆ ಬೆಳೆಸಿದ್ರಂದ್ರೆ ನಾನು ನಿಶಿನ್ಕಿ ಹೆಂಗೈತಿ, ನಂದು ಯಾವ್ದು ಗೊಬ್ಬರ ಐತಿ, ನಂದು ಯಾವ್ದೈತಿ, ನಾ ಇದನ್ನ ಉಪಯೋಗ ಮಾಡ್ಕೋತೀನ್ರಿ. ನಾ ಉಳಿದಿದ್ದು ಮತ್ ಯಾರು ಒಂದು ಏನ್ರಿ ಹೇಳಿದ್ರ, ಯಾರು ದ್ರಾಕ್ಷಿ ಅವ್ರು ಮಗ್ಳು ತೋಡದವ್ರು ಬಾಳ ಹುಳುಕಾಗಿವ್ರಿ, ಇದನ್ನೊಂದು ಎಣ್ಣೆ ತಂದು ಹೊಡೀರಿ, ಇದನ್ನ ಹೊಡಿ ಅಂದ್ರೆ ನಾ ಯಾರ ಮಾತು ನಾ ಕೇಳಂಗಿಲ್ರಿ. ನನ್ನ ಮನೆ ಮೊದಲು ನಾ ಏನ್ ಮಾಡ್ಕೋತ ಬಂದಿನಿ ಅದನ್ನೇ ನಾ ಮಾಡ್ಕೋತ ಹೊಂಟಿನಿ. ತಾವು ಕೂಡ ವಿಷಮುಕ್ತ ಆಹಾರ ಊಟ ಮಾಡ್ತಾ ಇದೀರಿ, ಬೇರೆದವರಿಗೂ ವಿಷಮುಕ್ತ ಆಹಾರವನ್ನ ಹಂಚ್ತಾ ಇದ್ದೀರಿ. ಈಗ ಒಳ್ಳೆಯ ಒಂದು ಪರಿಸರಕ್ಕೂ ಕೂಡ ತಾವು ಸಹಾಯ ಮಾಡ್ತಾ ಇದ್ದೀರಿ, ಪಕ್ಷಿಗಳಿಗೆ ಹಣ್ಣು ತಿಲ್ಲಕ್ ಬಿಟ್ಟಿದ್ದೀರಿ, ಎಲ್ಲ ರೀತಿಯಲ್ಲಿ ಒಂದು ಸಾರ್ಥಕ ಜೀವನ ನಿಮ್ದು, ಸಂತರ ಜೀವನ ತರ ಒಂದು ಜೀವನ ಮಾಡ್ತಾ ಇದ್ದೀರಿ. ತಮ್ಮ ತೋಟ ನೋಡಬೇಕು ಅಂದ್ರೆ ನೀವು ಹೇಳಿದ್ರಿ ತೋಟ ನೋಡ್ಲಿಕ್ ಬರ್ತಾರ ಮಾಡ್ತಾರಂತ. ಈ ಸಂದರ್ಶನ ಕೇಳಿಬಿಟ್ಟು ಬರೋರು ನಿಮ್ ತೋಟಕ್ಕೆ ಬರಬೇಕು, ಭೇಟಿ ಆಗ್ಬೇಕಂದ್ರೆ ಹೆಂಗ್ ಬರ್ಬೇಕ್ರಿ? ಈ ಅಥಾಲಟಿ ರೋಡ್ ದಿಂದ ಬರ್ಬೇಕ್ರಿ ಸರ್. ಅಥಾಲಟಿ ರೋಡ್ ದಿಂದ ರಾಮಕೃಷ್ಣ ಆಶ್ರಮ ಐತ್ರಿ ಸರ್. ರಾಮಕೃಷ್ಣ ಆಶ್ರಮ ನಿಂತ್ರೆ ನಮ್ ಬಿಲ್ಡಿಂಗ್, ನಮ್ ತೆಂಗಿನ ಗಿಡ ಅಷ್ಟು ಎಲ್ಲ ನನ್ನ ತೋಟಾನೆ ಅಷ್ಟು ಕಾಣ್ತೈತ್ರಿ. ರೋಡ್ ಮ್ಯಾಗ ನಿಂತ್ರೆ ನನ್ನ ತೋಟ, ಜಿಬ್ಬಿ ಏರಿದ್ರೆ ನನ್ನ ತೋಟ ಕಾಣ್ತೈತಿ. ಭೇಟಿ ಆಗ್ಲಿಕ್ಕೆ ಬರ್ಬೋದು? ಬರ್ಬೋದ್ರಿ. ನಮ್ ಫೋನ್ ನಂಬರ್, ನನ್ನ ಮಕ್ಕಳ ಫೋನ್ ನಂಬರ್ ಕೊಡ್ತೀನಿ. ನನ್ನ ಮಕ್ಕಳಿಗೆ ಫೋನ್ ಹಚ್ಚಿ ದಾರಿ ಕೇಳಿ ಯಾರಾದ್ರೂ ಬರ್ಬೋದು, ಯಾರಾದ್ರೂ ಬಂದು ನೋಡಬಹುದು ಆಯ್ ಹೆಂಗ್ ಮಾಡ್ಯಾರ ತೋಟ ಅಂತ ಅವರು ಮಾಡಬಹುದು ನೋಡಿ. ಏನ್ ವಾರದಾಗ ಇಂತ ದಿನ ನೀವು ಬರ್ಬೇಕು ಅಂತ ಏನಾರು? ಅದು ಏನು ಇಲ್ರಿ, ಅದ್ ಬೇಕಾದ ಟೈಮ್ ಬೇಕಾದ ವಾರನ್ಯಾಗ ಬರ್ಬೋದ್ರಿ. ನಾ ಎಲ್ಲಿ ಹೋದ್ರು ನನ್ನ ಮಕ್ಕಳು, ನನ್ನ ಸಸ್ಯಾರು ಎಲ್ಲಾರು ನನ್ನ ಮನೆಯೊಳಗ, ನಾ ಇರ್ಲಿಲ್ಲ ಅಂದ್ರೂ ನನ್ನ ಮನೆಯೊಳಗ ಎಲ್ಲಾರು ಇರ್ತಾರೆ. ಮೊದಲಿಗೆ ಫೋನ್ ಕರೆ ಮಾಡಿಬಿಟ್ಟು ಬಂದ್ರ ತಾವ್ ಇದ್ದಾಗ ಬಂದ್ರ ಮಾಹಿತಿ ಅದು ಎಲ್ಲ ಎಲ್ಲಾ ಹೇಳ್ತೀನಿ. ಫೋನ್ ಮಾಡಿ ಬಂದ್ರ ನಾ ಇರತ್ತೀನಿ, ನಾ ಎಲ್ಲಿ ಹೋಗಂಗಿಲ್ಲ. ನಮಗೇನತ್ರಿ ಯಾವ್ದಾರ ಇಂತ ಸನ್ಮಾನ ಮಾಡಾಕ್ರಿ, ಇಂತ ಎದಕ್ಕರೆ ನನ್ನ ಕರೀತಾರೆ. ಬೆಂಗಳೂರಕ್ ಹೋಗಿದ್ದೀನಿ ಮತ್ತೆ ಹಿಂಗೆ ಎಲ್ಲ ಒಂದೊಂದು ಒದರ್ತಾರೆ, ಬರ್ರಿ ಬರ್ರಿ ಅಂತೇಳಿ ಕರಿತಾರ್ರಿ. ಇದ್ ಹೇಳಾಕ್ ಬರ್ರಿ ಅಂತೇಳಿ, ಎಲ್ಲ ಇದು ನಿಮ್ ತೋಟದ ಬಗ್ಗೆ ಹೇಳಾಕ್ ಬರ್ರಿ, ಭಾಷಣ ಮಾಡ್ಬರ್ರಿ ಅಂದ್ ಹಿಂಗೆಲ್ಲ ಕರಿತಾರ್ರಿ. ನಾವು ಸಾಲಿ ಕಲ್ತವ್ರಲ್ಲ, ಏನಲ್ರಿ ಸರ್ ನಮ್ಗೇನು ಇದು ಬರಂಗಿಲ್ಲ ಅಂತ ಹೇಳ್ತೀವಿ. ಇಲ್ಲ ನೀವು ಹೆಂಗ ತೋಟ ಮಾಡಿರಿ ಅಷ್ಟ ಹೇಳ್ರಿ, ಆದ್ರ ನಮ್ಗ್ ಸಿಸ್ಟಮ್ ಹೇಳಾಕ್ ಬರಂಗಿಲ್ಲ, ಸಾಲಿ ಕಲ್ತಿಲ್ಲ ಅಂತ ಅಂದ್ರೂ ಜನ ಕೇಳಂಗಿಲ್ರಿ, ಬರ್ರಿ ಅಂತಾರ್ರಿ. ಫೋನ್ ಮಾಡಿ ಬಂದ್ರು ನಾ ಎಲ್ಲಿ ಹೋಗುದಿಲ್ಲ, ಯಾರ್ ಬೇಕಾದವರು ಬರ್ಬಹುದು ನನ್ನ ತೋಟಕ್ಕೆ. ಫೋನ್ ನಂಬರ್ ಹೇಳ್ತೀರಿ ತಾವು ಅನಿಲ್ ಅವರೇ? ಹಾ ಸರ್, ನಮ್ಮ ಮೊಬೈಲ್ ನಂಬರ್ 8095165221. ಕೇಳಿದ್ರೆ ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ, ಬರೆದುಕೊಳ್ಳಿ. 8095165221. ಒಳ್ಳೆಯದು. ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ ಅವರೇ ಹಾಗೂ ಅನಿಲ್ ಸಾಳುಂಕಿ ಅವರೇ ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದು ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ನಗರದ ರೈತ ಮಹಿಳೆಯಾದ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಹಾಗೂ ಅನಿಲ್ ಶಿವಾಜಿ ಸಾಳುಂಕೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ರೇವಣಸಿದ್ದ ಚಾಂದ್ ಕವಟೆ. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಕೆಲವು ಜಾಹೀರಾತು, ಆನಂತರ ಚಿತ್ತಾಪುರ ತಾಲೂಕಿನ ತರನಹಳ್ಳಿ ಗ್ರಾಮದ ಮರೆಮ್ಮ ಹೆಗ್ಗಪ್ಪ ತರನಹಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣಂತ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ, ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆಯಾಗಿತ್ತು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. LICಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LICಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೋಡೆ ನೇರಿಗೆ ಹೋಗಂಬರೆ ಕೋಲನ ಕೋಲೈ, ಕೋಡೆ ನೇರಿಗೆ ಹೋಗಂಬರೆ ಕೋಲನ ಕೋಲೈ, ಕೋಡೆ ನೇರೆಗೆ ಹೋಗಂಬರೆ ಕೋಲನ್ನ ಕೋಲೈತೆ ಹೋಗಿ ನೀರ ತೊಗೊಂಬರೆ ಕೋಲನ್ನ ಕೋಲೈ ನೀವೋಗೆ ನೀರ ತೊಗೊಂಬರೆ ಕೋಲನ್ನ ಕೋಲೈ ನೀಲ ಮನೆ ಬೆಮ್ಮ ಜೋಡಿ ಬಾರ ತಂಗಿದೆರ ಕೋಡಿ ನೀರಿಗೆ ಹೋಗಿ ಬಾರ ಕೋಲನ್ನ ಕೋಲೈ ಕೋಡೆ ನೇರೆಗೆ ಹೋಗಲಾರೆ ಕೋಲನ ಕೋಲೈ ಕೋಡೆ ನೇರೆಗೆ ಹೋಗಲ್ಬಾರೆ ಕೋಲನ್ನ ಕೋಲೈ ಕೋಡೆ ನೇರೆಗೆ ಹೋಗಿದಾರೆ ಕೋಲನ್ನ ಕೋಲೈ ನೀಲ ಮನೆಲ ತರ ನಿಂಬೆ ಮಾನಿತಿದಳ ಕಳಜರಿ ಬಾಯ ಬಿದ್ದಿದಳ ಕೋಲನ್ನ ಕೋಲೈ ಕಳಜರಿ ಬಾಯ ಬಿದ್ದಿದಳ ಕೋಲನ್ನ ಕೋಲೈ ಕಳಜರಿ ಬಾಯ ಬಿದ್ದಿದಳೆ ಕೋಲನ್ನ ಕೋಲೈ ಕಳಜರಿ ಬಾಯ ಬಿದ್ದಿದಳೆ ಕೋಲನ್ನ ಕೋಲೈ ಅಕ್ಕ ತಾಸಿಗೆ ಕಲಿಬೇಕೆ ನೋಡು ತಾಳ ಅಕ್ಕಲಿ ಒಂದ ಇರುವರದ ಕೋಲನ್ನ ಕೋಲೈ ಅಕ್ಕಗಲಿ ಒಂದ ಇರುವರದ ಕೋಲನ್ನ ಕೋಲೈ ಅಕ್ಕಗಲಿ ಒಂದ ಇರುವರದ ಕೋಲನ್ನ ಕೋಲೈ ಅಕ್ಕಗಲಿ ಒಂದ ಇರುವರದ ಕೋಲನ್ನ ಕೋಲೈ ಅಕ್ಕಗಲಿ ಒಂದ ಇರುವರದ ನೇಂದಿ ಬಾಯಿ ದಾಳ ಕೋಲನ್ನ ಕೋಲೈ ಜನಂತೆ ಬಾಯಿ ದಿಗುದಾಳ ಕೋಲನ್ನ ಕೋಲೈ ಕಣ್ಣನಂತೆ ಬಾಯಿ ಜಿಗುದಾಳ ಕೋಲನ್ನ ಕೋಲೈ ಕಣ್ಣನಂತೆ ಬಾಯಿ ಜಿಗುದಾಳ ಕೋಲನ್ನ ಕೋಲೈ ದೇವಳಿಗಳ ಬಾದಿನ ಚತುರ್ದೇಶದು ಪಡೆದಿನ ಕರಿ ಬಂದ ಕೋಲನ್ನ ಕೋಲೈ ಅಕ್ಕ ತಂಗಿರಿ ಗಣ್ಣ ಕರಿ ಬಂದ ಕೋಲನ್ನ ಕೋಲೈ ಅಕ್ಕ ತಂಗಿರಿ ಗಣ್ಣ ಕರಿ ಬಂದ ಕೋಲನ್ನ ಕೋಲೈ ಅಕ್ಕ ತಂಗಿದರಿ ಗಣ್ಣ ಕರಿ ಬಂದ ಕೋಲನ್ನ ಕೋಲೈ ಅಣ್ಣ ಕರಿ ಬಂದ ಕೇದಾರ ಅಲ್ಲ ಜನ ನೆರುದಾರ ಕೋಲನ್ನ ಕೋಲೈ ಬಾಯಿ ಮ್ಯಾಲ ಜನ ನೆರುದಾರ ಕೋಲನ್ನ ಕೋಲೈ ಬಾಯಿ ಮ್ಯಾಲ ಜನ ನೆರುದಾರ ಕೋಲನ್ನ ಕೋಲೈ ಬಾಯಿ ಮ್ಯಾಲ ಜನ ನೆರುದಾರ ಕೋಲನ್ನ ಕೋಲೈ ನೀಲ ಮನೆ ಮ್ಯಾಮ ಜೋಡಿ ಬಾರ ತಂಗಿದೇರ ಕಳಜರಿ ಬಾಯಾಗ ಬಿದ್ದಿದಾರ ಕೋಲನ್ನ ಕೋಲೈ ಕಳಜರಿ ಬಾಯಾಗ ಬಿದ್ದಿದಾರ ಕೋಲನ್ನ ಕೋಲೈ ಕಳಜರಿ ಬಾಯಾಗ ಬಿದ್ದಿದಾರೆ ಕೋಲನ್ನ ಕೋಲೈ ಕಳಜರಿ ಬಾಯಾಗ ಬಿದ್ದಿದಾರೆ ಕೋಲನ್ನ ಕೋಲೈ ಬಡ ಕೊಂದ ಬಾಯಿ ಬಾಯಿ ಬಡ ಕೊಂದ ಕಣ್ಣನಂತ ಬಾಯಿ ದೇವರನ ಕೋಲನ್ನ ಕೋಲೈ ಕಣ್ಣನಂತೆ ಬಾಯಿ ಜಿಗುದಾನ ಕೋಲನ್ನ ಕೋಲೈ ಕಣ್ಣನಂತೆ ಬಾಯಿ ಜಿಗುದಾನೆ ಕೋಲನ್ನ ಕೋಲೈ ಕಣ್ಣನಂತೆ ಬಾಯಿ ಜಿಗುದಾನ ಕೋಲನ್ನ ಕೋಲೈ ಕಣ್ಣನಂತೆ ಬಾಯಿ ಜಿಗುದಾನೆ ನೀಲ ಮುರಣ್ಣ ಮುರಿ ಸೋಸಿ ನೋಡಿದಾನ ಕೋಲನ್ನ ಕೋಲೈ ಇದುವರೆಗೆ ಚಿತ್ತಾಪುರ ತಾಲೂಕಿನ ತರ್ನಾಳಿ ಗ್ರಾಮದ ಮರಮ್ಮ ಹೆಗ್ಗಪ್ಪ ತರ್ನಾಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಒಂದು ಜಾಹೀರಾತು ಕೇಳೋಣಂತ. ಪ್ಲಸ್ನಿಂದ